ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸುವ ಪರಂಪರೆಯ ರಕ್ಷಕರಾಗಿದ್ದಾರೆ. ನರೇಂದ್ರ ಮೋದಿ ಸರ್ಕಾರವು ಭಾರತದ ಕಾಲಾತೀತ ಪರಂಪರೆ ಮತ್ತು ಅದರ ವೀರರನ್ನ ಸಾಂಪ್ರದಾಯಿಕ ಸ್ಮಾರಕಗಳು ಮತ್ತು ರಾಷ್ಟೀಯ ಹೆಮ್ಮೆಗಳ ಸಂಕೇತಗಳ ಮೂಲಕ ಆಚರಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಸ್ತಿತ್ವದಲ್ಲಿರುವಂತಹ ಸ್ಮಾರಕಗಳನ್ನು ಪುನರುಜ್ಜೀವನಗೊಳಿಸಲಾಗಿದೆ ಮತ್ತು ಹೊಸದನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಗದಗ ಜಿಲ್ಲೆಯ ನೆಲ ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಎಚ್ ಕೆ ಪಾಟೀಲ್ ಅವರು ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ವತಿಯಿಂದ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ದಿ ಹಾಗೆ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ನಡೆದ ವಿಶ್ವ ಪ್ರವಾಸೋದ್ಯಮ ಕಾರ್ಯದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಸಾರ್ವಜನಿಕರು ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದಾಗ ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಬಿಸಾಡದೆ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಐಐಟಿಯ ವಿಸ್ತರಣ ಮೂಲಸೌಕರ್ಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಚಾಲನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರು ನಗರ ಪ್ರದಕ್ಷಿಣೆ. ಕರ್ತವ್ಯ ಲೋಪವೆಸಗಿದ ಗುತ್ತಿಗೆದಾರರು ಇಂಜಿನಿಯರ್ಗಳ ವಿರುದ್ದ ಕ್ರಮಕ್ಕೆ ಸೂಚನೆ. ಸಿಂಧನೂರಿನಲ್ಲಿ ವಿವಿಧ ಇಲಾಖೆಗಳ ಕಟ್ಟಡಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ. ಬೆಂಬಲ ಬೆಲೆಯಡಿ ಸೂರ್ಯಕಾಂತಿ, ಹೆಸರುಕಾಳು, ಉದ್ದಿನಕಾಳು ಖರೀದಿಸಲು ಜಿಲ್ಲಾಡಳಿತಗಳಿಂದ ಸಿದ್ದತೆ. ಯಾದಗಿರಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ. ರಾಜ್ಯದ ಉತ್ತರ ಒಳನಾಡಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ ಹಸಿರು ಸಿರಿ ಹಸಿರು ಸಿರಿ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ನಾವು ಸಾಮಾನ್ಯವಾಗಿ ಯಾವುದೇ ಬೆಳೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆ ಬೆಳೆಗಳಿಗೆ ಪೂರಕವಾಗಿ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಅಂಥೇಳಿ ನಮಗೆ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳು ಆಗಾಗ್ಗೆ ಹೇಳ್ತಾ ಇರ್ತಾರೆ. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತ ಹೇಳಿದರೆ, ಯಾವುದೇ ಬೆಳೆಯಾಗಲಿ ಅದು ಒಳ್ಳೆಯ ಒಂದು ಇಳುವರಿಯನ್ನ ನೀಡಬೇಕು ಅನ್ನುವಂತಹ ಕಾರಣದಿಂದಾಗಿ ಈ ಮಾತುಗಳನ್ನ ಅವರು ಹೇಳ್ತಕ್ಕಂಥದ್ದು. ಪೋಷಕಾಂಶಗಳು ಏನ್ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಗಿಡಗಳ ಬೆಳವಣಿಗೆಗೆ, ಅದು ಹೂ ಬಿಡಲಿಕ್ಕೆ, ಕಾಯಿ ಕಟ್ಟಲಿಕ್ಕೆ, ಕಾಯಿ ದಪ್ಪ ಆಗಲಿಕ್ಕೆ ಮತ್ತೆ ಹೆಚ್ಚು ಇಳುವರಿ ಬರಲಿಕ್ಕೆ, ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಈ ಪೋಷಕಾಂಶಗಳು ಬೇರೆ ಬೇರೆ ತರಹದ ಒಂದು ಪ್ರಯೋಜನವನ್ನ ಗಿಡಕ್ಕೆ ಹಾಗೂ ನಮ್ಮ ಬೆಳೆಗಳಿಗೆ ಮಾಡುತ್ತೆ. ನಾವು ಗಿಡಗಳ ಬೆಳವಣಿಗೆಯನ್ನ ಮಾಡದ ಹೊರತು ಒಳ್ಳೆಯ ಇಳುವರಿಯನ್ನ ನಿರೀಕ್ಷೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಳ್ಳೆ ಇಳುವರಿ ಬರಬೇಕು ಅಂತ ಹೇಳಿದ್ರೆ ಈ ಗಿಡಗಳೇನಿರುತ್ತೋ ಅವುಗಳ ಬೆಳವಣಿಗೆ ಬಹಳ ಮುಖ್ಯವಾಗಿ ಆಗಬೇಕು. ಅದಕ್ಕೂ ಮೊದಲು ಏನು ಮೊಳಕೆ ಅಂತ ಹೇಳ್ತೀವೋ, ಈ ಮೊಳಕೆ ಏನು ಹೊಡೆಯುತ್ತೋ ಅಲ್ಲಿಂದನೇ ಬೆಳೆಗಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಅದು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಪೋಷಕಾಂಶಗಳು ಬೇಕಾಗುತ್ತೆ. ನಾನಾಗಲೇ ಹೇಳಿದೆ, ಗಿಡಗಳ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಪೋಷಕಾಂಶಗಳು ಬೇಕು, ಹೂ ಬಿಡಲಿಕ್ಕೆ ಪೋಷಕಾಂಶಗಳು ಬೇಕು, ಹೀಚಾಗಲಿಕ್ಕೆ ಮತ್ತೆ ಕಾಯಿ ಕಟ್ಟಲಿಕ್ಕೆ ಬೇಕು ಅಂತ ಹೇಳಿ ಹೇಳಿದೆ. ಈ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಪೋಷಕಾಂಶಗಳ ಅಗತ್ಯ ಇರುತ್ತೆ. ನಾವು ಒಂದೇ ರೀತಿಯ ಪೋಷಕಾಂಶಗಳನ್ನ ಪೂರೈಕೆ ಮಾಡಿದರೆ ಅದು ಸಮಗ್ರವಾದಂತಹ ಅಥವಾ ಪರಿಪೂರ್ಣವಾದಂತಹ ಒಂದು ಬೆಳವಣಿಗೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಸಮಗ್ರ ಪೋಷಕಾಂಶಗಳನ್ನ ನಿರ್ವಹಣೆಯನ್ನ ಮಾಡಬೇಕು. ಗಿಡಗಳಿಗೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಎಲ್ಲದನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀಡುವಂತದನ್ನ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಿ ಕರೆಯಲಾಗುತ್ತೆ. ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಅಂದ್ರೆ ಏನು, ಯಾವ ಪೋಷಕಾಂಶಗಳು ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅಗತ್ಯ ಇರುತ್ತೆ, ಅದನ್ನ ಒದಗಿಸುವಂತಹ ರೀತಿ ಹೇಗೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಬೆಳೆ ಶರೀರ ಕ್ರಿಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಕೋಳೇರವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ ಸರ್. ಸಮಗ್ರ ಪೋಷಕಾಂಶಗಳ ಬಗ್ಗೆ ಇತ್ತೀಚೆಗೆ ಹೆಚ್ಚು ಒತ್ತನ್ನು ನೀಡಿ ಎಲ್ಲರೂ ಕೂಡ ತಾವು ವಿಜ್ಞಾನಿಗಳಾಗಿ ಹೇಳ್ತಾ ಇರ್ತೀರಿ, ಅಧಿಕಾರಿಗಳು ಕೂಡ ಹೇಳ್ತಾರೆ, ನಮ್ಮ ಕೃಷಿಕರಲ್ಲಿಯೂ ಕೂಡ ಇದರ ಬಗ್ಗೆ ಇತ್ತೀಚೆಗೆ ಒಂದಷ್ಟು ಜ್ಞಾನ ಅನ್ನುವಂಥದ್ದು ಬಂದಿದೆ. ಈ ನಿಟ್ಟಿನಲ್ಲಿ ತಮ್ಮ ಒಂದು ಪರಿಭಾಷೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಿದ್ರೆ ಏನು? ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಎಲ್ಲಾ ರೈತರುಗಳು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇಲ್ಲ ಸರ್. ಈ ಒಂದು ಸಮಗ್ರ ಪೋಷಕಾಂಶಗಳಲ್ಲಿ ಏನಪ್ಪಾ ಅಂತಂದ್ರೆ, ಎಲ್ಲಾ ರೀತಿಯ ಒಂದು ವಿಧದಿಂದ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡೋದು ಅಂತ. ಈಗ ನಾವು ಹೇಳಿದಂಗೆ ಸಾವಯವ ಗೊಬ್ಬರಗಳಾಗಿರ್ತವೆ. ಈಗ ನಾವು ಸಾವಯವ ಗೊಬ್ಬರಗಳು ಮೊದಲನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇನ್ನು ಹಸುಗಳು ಮತ್ತೆ ಯಾವುದೇ ಕೊಟ್ಟಿಗೆ ಗೊಬ್ಬರ ಅಲ್ಲದೆ ಕಡಿಮೆ ಆಗ್ತದೆ. ಅದಕ್ಕೆ ಸಾವಯವ ಗೊಬ್ಬರಗಳಲ್ಲಿ ತಿಪ್ಪೆ ಗೊಬ್ಬರ ಹಾಕ್ಬಹುದು, ಎರೆಹುಳು ಗೊಬ್ಬರ ಹಾಕ್ಬಹುದು, ಕೋಳಿ ಗೊಬ್ಬರ ಹಾಕ್ಬಹುದು, ಇವೆಲ್ಲವೂ ಏನು ಬರ್ತವೆ ಅಂದ್ರೆ ಸಾವಯವ ಗೊಬ್ಬರಗಳು ಅಂತ ಹೇಳ್ತೀವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಜೈವಿಕ ಗೊಬ್ಬರಗಳು ಅಂತಂದು ಎಲ್ಲಾ ಕಡೆ ಪ್ರಚಲಿತ ಆಗ್ತಾ ಇದೆ. ಅದೇ ಬಯೋಫರ್ಟಿಲೈಸರ್ ಅಂತ ನಾವೇನ್ ಹೇಳ್ತೇವಲ್ಲ, ಈ ಸುಡಮನಸ್ ಆಗಿರಬಹುದು, ರೈಜೋಬಿಯಂ ಆಗಿರೋದು, ಅಜೋಸ್ಪರ್ಲಮ್ ಆಗಿರೋದು, ಅಸ್ಟೋಬ್ಯಾಕ್ಟ್ರಿ, ಇವೆಲ್ಲವೂ ಏನಂತಂದ್ರೆ ಜೈವಿಕ ಗೊಬ್ಬರಗಳು. ಅದೇ ರೀತಿ ಹಸಿರೆಲೆ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು ಅಂತಂದ್ರೆ ನಾವು ಏನ್ ಬೆಳೀತಿದ್ದೇವಲ್ಲ, ದ್ವಿದಳ ಧಾನ್ಯಗಳು ಎಲ್ಲದೂ ಬರೋದ್ರಲ್ಲಿ ನಾವೇನಂತ ಹೇಳ್ತೇವೆ ಅಂದ್ರೆ ಹಸಿರೆಲೆ ಗೊಬ್ಬರಗಳು ಅಂತ ಹೇಳ್ತೀವಿ. ಈಗ ಸನ್ನೆಂಪ ಆಗಿರೋದು, ದಯಂಚ ಆಗಿರೋದು, ಈ ತಣ್ಣಿ ಕಾಳು ಅಂತ ಹೇಳ್ತಿದ್ದೀವಿ, ಅದೇ ರೀತಿ ನಾವು ಹೆಸರು ಕಾಳು ಅಂತ ಹೇಳ್ತಿದ್ದೀವಿ, ತೊಗರಿ ಅಂತ ಹೇಳ್ತೀವಿ, ಅವೆಲ್ಲವೂ ಏನಾಗುತ್ತೆ ಅಂತಂದ್ರೆ ಹಸಿರೆಲೆ ಗೊಬ್ಬರಗಳು. ಅದೇ ರೀತಿ ಬೆಳೆ ಅವಶೇಷಗಳು ಮತ್ತು ಸಾವಯವ ತ್ಯಾಜ್ಯಗಳು, ಈಗ ಯಾವ್ದೋ ಒಂದು ಪ್ರಾಣಿ ಸತ್ತು ತಂದದ ಕಳೆತರೂ ಅದು ಕೂಡ ಏನಾಗುತ್ತೆ ಅಂತಂದ್ರೆ ಅದು ಗೊಬ್ಬರ ಆಗುತ್ತೆ. ಬೆಳೆ ಅವಶೇಷಗಳು ಏನ ಮೆಕ್ಕೆಜೋಳ ದಂಟ್ ಆಗಿರಬಹುದು, ಬೆಳೆ ಅವಶೇಷಗಳು ಏನಾಗುತ್ತೆ ಅಂದ್ರೆ ನೀವು ಕಟಾವು ಮಾಡಿದ ನಂತರ ಅದು ಮಣ್ಣಿನಲ್ಲಿ ಏನಾಗುತ್ತೆ ಕಳೆತು, ಅದು ಕೂಡ ಪೋಷಕಾಂಶ ಆಗುತ್ತೆ. ಇವೆಲ್ಲ ಏನಪ್ಪ, ಬೆಳೆ ಅವಶೇಷಗಳು ಮತ್ತು ಸಾವಯವ ತ್ಯಾಜ್ಯಗಳು ಕೂಡ ಕಟಾವು ಮಾಡಿದ ನಂತರ ಆ ಮಣ್ಣಿಗೆ ಸೇರಿಸೋದ್ರಿಂದ ಅದು ಕೂಡ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಬೆಳೆ ಬದಲಾವಣೆ ಮತ್ತು ಅಂತರ ಬೆಳೆಗಳನ್ನು ಬೆಳೆಯೋದು ಕಡಿಮೆ ಆಗ್ತಾ ಇದೆ. ಈ ನಾವು ಏಕದಳ ಧಾನ್ಯಗಳ ಬೆಳೆದ ಕೂಡಲೇ ನಾವೇನು ಮಾಡ್ಬೇಕು, ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು ಮತ್ತೆ ಏಕದಳ ಧಾನ್ಯಗಳ ಜೊತೆಗೆ ಅಂತರ ಬೆಳೆಯಾಗಿ ನಾವು ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು. ಅವಾಗ ಏನಾಗುತ್ತೆ ಅಂತಂದ್ರೆ ಪೋಷಕಾಂಶಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ಇದೆಲ್ಲದಾದ್ಮೇಲೆ ನಾವೇನ್ ಮಾಡ್ಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ಬೇಕು. ಅಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಕೃತಕ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳನ್ನೇ ಜಾಸ್ತಿ ಹಾಕ್ತೀವಿ. ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಲಘು ಪೋಷಕಾಂಶಗಳನ್ನು ಹಾಕ್ತೀವಿ. ಇವೆಲ್ಲವನ್ನೂ ಮಾಡಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವೇನಾದರೂ ಕೃತಕ ರಸಗೊಬ್ಬರಗಳನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ಪೋಷಕಾಂಶ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಇದಕ್ಕೆ ನಾವೇನತ್ತೀವಿ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ನಾವು ಕರೀತಾ ಇದ್ದೇವೆ. ಇದನ್ನ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಿ ಕರಿತೇವೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳಿದ್ರೆ ಎಲ್ಲಾ ವಿಧದ ಪೋಷಕಾಂಶಗಳನ್ನು ಕೂಡ ಅಗತ್ಯಕ್ಕೆ ಅನುಗುಣವಾಗಿ ಪೂರೈಕೆಯನ್ನು ಮಾಡ್ತಕ್ಕಂಥದ್ದು. ಯಾಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕು ಕೃಷಿಕರು? ಅದೇ ರೀತಿ ಮಣ್ಣಿನಲ್ಲಿನ ಫಲವತ್ತತೆ ಅಂತ ನಾವೇನ್ ಕರಿತೀವಿ ಅದು ಕಾಪಾಡ್ಲಿ, ಮತ್ತೆ ಅದೇ ರೀತಿ ಮಣ್ಣಿನಲ್ಲಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಕಾಪಾಡಲಿಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಾವು ರಾಸಾಯನಿಕ ಗೊಬ್ಬರ ಹಾಕಿದಾಗ ಇದು ಕಡಿಮೆ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ ಮಣ್ಣಿನಲ್ಲಿನ ನೀರಿನ ಅಂಶ ಹೆಚ್ಚಿಗೆ ಆಗ್ಲಿಕ್ಕೆ ಮತ್ತು ಪರಿಸರ ಕಾಪಾಡಲಿಕ್ಕೆ. ಮತ್ತೆ ಏನಂದ್ರೆ ಮಣ್ಣಿನಲ್ಲಿ ಪೋಷಕಾಂಶಗಳು ಹಾಳಾಗದಂತೆ, ಈಗ ಗಾಳಿಯಿಂದ ಆಗಿರಬಹುದು, ಬೆಳಕಿನಿಂದ ಆಗಿರಬಹುದು, ಹೆಚ್ಚಿನ ತಾಪಮಾನದಿಂದ ಹಾಳಾಗದನ್ನ ಕಡಿಮೆ ಮಾಡುತ್ತೆ. ಪ್ರತಿಯೊಂದು ಬೆಳೆಗೆ ನಾವು ಪೋಷಕಾಂಶ ಹಾಕಿದ್ರೆ ರಸಸಾರ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ. ಅದೇನಾವೇ ಪಿ ಎಚ್ ಅಂತ ಏನ್ ಕರಿತೇವಲ್ಲ, ಅದು ಇವತ್ತಿಗೆ ತಟಸ್ಥ ಪಿ ಎಚ್ ಆಗಿರಬಹುದು. ಸಮಗ್ರ ಪೋಷಕಾಂಶ ನಿರ್ವಹಣೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ತಟಸ್ಥ ಒಂದು ರಸಸಾರ ಕಾಪಾಡ್ತೇವೆ, ಅವಾಗ ಎಲ್ಲಾ ಪೋಷಕಾಂಶಗಳನ್ನ ಆ ಸಸ್ಯಗಳು ಹೀರಿಕೊಳ್ಳುತ್ತವೆ. ಅದೇ ರೀತಿ ನಾವು ಮುಂದಿನ ಒಂದು ಮನುಕುಲದ ಒಂದು ಉಳಿತಿಗಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೋಸ್ಕರ ಆದ್ರೂ ನಾವೇನ್ ಮಾಡ್ಕಂದ್ರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಮುಂದೆ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನು ಗುರಿ ಇರಬೇಕು ಮತ್ತೆ ಯಾವ ಉದ್ದೇಶವನ್ನ ಇಟ್ಕೊಂಡು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ? ಇದು ಒಳ್ಳೆಯ ಒಂದು ಪ್ರಶ್ನೆ ಅಂತ ಹೇಳಬಹುದು. ಸಸ್ಯಗಳ ಉತ್ಪಾದನೆಯಲ್ಲಿ ಅತ್ಯುನ್ನತಗೊಳಿಸುವುದು, ಆಮೇಲೆ ಹೆಚ್ಚಿನ ಇಳುವರಿ ಜೊತೆಗೆ ಗುಣಮಟ್ಟ ಮುಖ್ಯವಾಗಿರುತ್ತೆ, ಅದು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿ ಹೆಚ್ಚಿನ ಆದಾಯ ಗಳಿಸಬಹುದು. ನಾವು ಬರೀ ರಾಸಾಯನಿಕ ಗೊಬ್ಬರ ಹಾಕಿದಾಗ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಆಗುತ್ತೆ, ಗುಣಮಟ್ಟನು ಕಡಿಮೆ ಆಗುತ್ತೆ, ಮತ್ತೆ ಇಳುವರಿನೂ ಕಡಿಮೆ ಆಗುತ್ತೆ. ಈ ಬೆಳೆಯಲ್ಲೇ ನೀವೇನು ಬೆಳೆದದ್ದನ್ನ ಮುಂದಿನ ಬೆಳೆಯಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳು, ಈ ಮಣ್ಣಿನಲ್ಲಿ ಬೇಕಾದಷ್ಟು ಮೈಕ್ರೋ ಆರ್ಗಾನಿಸಮ್ ಸೂಕ್ಷ್ಮಾಣು ಜೀವಿಗಳಂತ ಇರ್ತವೆ, ಎರೆಹುಳು ಅಂತ ಇರ್ತವೆ. ಆಮೇಲೆ ಮಣ್ಣಿನ ರಾಸಾಯನಿಕ ಗುಣಗಳಾಗಿರ್ಬೋದು ಮತ್ತು ಭೌತಿಕ ಗುಣಗಳಾಗಿರ್ಬೋದು, ಜೈವಿಕ ಗುಣಗಳನ್ನು ಕೂಡ ನಾವು ಕಾಪಾಡಬಹುದು. ಅದೇ ರೀತಿ ಮಣ್ಣಿನ ಗುಣಮಟ್ಟನೂ ಕಾಪಾಡಬಹುದು ಮತ್ತು ಅದರ ಫಲವತ್ತತೆ ಕೂಡ ಹೆಚ್ಚಿಗೆ ಮಾಡಬಹುದು. ಈ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಿಂದ ಹೀಗೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯ ಗುರಿ ಈ ರೀತಿ ಇರುತ್ತೆ. ಸಮಗ್ರ ಪೋಷಕಾಂಶಗಳನ್ನ ನಾವು ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅನೇಕ ನ್ಯೂನ್ಯತೆಗಳು ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಈ ನ್ಯೂನ್ಯತೆಗಳಿಂದ ಏನೆಲ್ಲ ಪರಿಣಾಮಗಳು ಗೋಚರಿಸುತ್ತೆ? ನ್ಯೂನ್ಯತೆಗಳು ಬಂದಾಗ ಏನಾಗುತ್ತೆ ಅಂದ್ರೆ, ಸರಿಯಾಗಿ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡಿದಾಗ ಬೀಜಗಳು ಸರಿಯಾಗಿ ಮೊಳಕೆ ಆಗಲ್ಲ. ನಾವು ಒಂದು ಹಾಕಿದ ಬೀಜ ಮೊಳಕೆ ಚೆನ್ನಾಗಿ ಆಗಬೇಕು. ಈಗ ನಾವು ಹೇಳ್ತೇವಲ್ಲ 80% ಅಂತ ಹೇಳ್ತೀವಿ, 90% ಅಂತ ಹೇಳಿ, ವಿವಿಧ ಬೆಳೆಗಳಲ್ಲಿ ವಿವಿಧ ಮೊಳಕೆ ಪ್ರಮಾಣ ಇರುತ್ತೆ, ಅದು ಸರಿಯಾಗಿ ಆಗಲ್ಲ. ಮತ್ತೆ ಸಸ್ಯಗಳ ಬೆಳವಣಿಗೆ ಅಸಹಜವಾಗಿರುತ್ತೆ. ಒಂದು 10 ದಿನಕ್ಕೆ ಎಷ್ಟಿರಬೇಕು ಅದರದ್ದು ಎತ್ತರ, ಎಲೆಗಳೆಷ್ಟಿರಬೇಕು, ಅದು ಇರಲ್ಲ. ಆಮೇಲೆ ಸರಿಯಾದ ಸಮಯಕ್ಕೆ ಅದೇನಾಗುತ್ತೆ, ಹೂವನ್ನು ಬಿಡಲ್ಲ, ಕಾಯಿ ಕಟ್ಟಲ್ಲ, ಮತ್ತೆ ಸರಿಯಾಗಿ ಇಳುವರಿನೂ ಕೂಡ ಬರಲ್ಲ, ಅಸಹಜವಾಗಿರುತ್ತೆ. ಮತ್ತೆ ಸಸ್ಯಗಳ ಎಲೆಗಳು ಅವಧಿಗೆ ಮುಂಚೆನೆ ಉದುರಿ ಹೋಗುತ್ತೆ. ಈಗ ಒಂದೊಂದು ಎಲೆಗಳು ಏನಾಗುತ್ತೆ ಅಂದ್ರೆ, ಒಂದು ವಾರ ಇರಬಹುದು, 4 ದಿನ ಆಗಿರ್ಬೋದು, ಅದರ ಆಯುಷ್ಯ ಮುಗಿದ ಮೇಲೆ ನಾವೇನಂತಂದ್ರೆ ಉದುರೋದು ಬೇರೆ, ಅದು ಆಯುಷ್ಯಗಂತೂ ಮುಂಚೆನೆ ಉದುರೋದು. ಉದುರೋದಕ್ಕೆ ಏನಂತಂದ್ರೆ ಇದು ನ್ಯೂನತೆ ಕೂಡ ಆಗಿರುತ್ತೆ. ಅದೇ ರೀತಿ ಸಸ್ಯಗಳು ಅವಧಿಗೆ ಮುಂಚೆನೆ ಪ್ರೌಢಾವಸ್ಥೆ ತಲುಪೋದು. ಅದು ಪ್ರೌಢಾವಸ್ಥೆ ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತ ಒಂದು ಕಾಲಚಕ್ರದಲ್ಲಿ ಹೋಗಿ ಪ್ರೌಢಾವಸ್ಥೆ ತಲುಪೋದು ಬೇರೆ ಆಗುತ್ತೆ, ಅದಕ್ಕಂತ ಮುಂಚೆನೆ ಪ್ರೌಢಾವಸ್ಥೆಗೆ ಬರೋದು. ಅದೇ ರೀತಿ ಸಸ್ಯಗಳು ಅವಧಿಗೆ ಮುಂಚೆ ಪ್ರೌಢಾವಸ್ಥೆಯಲ್ಲಿ ತಿರುಗದ ಅಲ್ದೇನೆ ಮತ್ತೆ ಏನಾಗುತ್ತೆ ಅಂದ್ರೆ ಸರಿಯಾದ ಸಮಯಕ್ಕೆ ಹೂ ಬಿಡದಿರುವುದು, ಇದು ಒಂದು ಕೂಡ ಈ ನ್ಯೂನತೆ. ಅದೇ ರೀತಿ ಸರಿಯಾಗಿ ಕಾಳು ಅಥವಾ ಹಣ್ಣು ಕಟ್ಟದಿರುವುದು, ಮತ್ತೆ ಹಣ್ಣುಗಳು ಸರಿಯಾಗಿ ಬೆಳವಣಿಗೆ ಆಗಿರುವುದು, ಮತ್ತೆ ಮಾಗಲ್ಲ ರೇಪ್ನಿಂಗ್ ಅಂತ ನಾವೇನ್ ಕರೆಯುತ್ತಲ್ಲ ಮಾಗದಲ್ಲ, ಅದೇ ರೀತಿ ಅವಧಿಗೆ ಮುಂಚಿನ ಸಸ್ಯಗಳು ತನ್ನ ಜೀವನ ಚಕ್ರವನ್ನು ಮುಕ್ತಾಯಗೊಳಿಸಬಹುದು. ಅದೇ ರೀತಿ ಇವೆಲ್ಲ ನ್ಯೂನತೆಗಳು ಸಸ್ಯಗಳ ಬೆಳವಣಿಗೆ ವಿವಿಧ ಹಂತದಲ್ಲಿ ಕಂಡು ಬರುತ್ತೀವಿ. ನಾವು ಮೊಳಕೆ ಕಟ್ಟದಾಗಿರ್ಬೋದು, ಮತ್ತೆ ಮೊಳಕೆಯಿಂದ ಒಡೆದ ಬೇಲ್ ಆಗಿರ್ಬೋದು, ಮತ್ತೆ ಪ್ರೌಢಾಸ್ತಿಗಿಂತ ಮುಂಚೆ ಆಗಿರ್ಬೋದು, ಹೂ ಕಟ್ಟ ಟೈಮ್ನಾಗ ಆಗಿರ್ಬೋದು, ಕಾಳು ಕಟ್ಟ ಟೈಮ್ನಾಗ ಆಗಬೇಕು, ಇವೆಲ್ಲ ಏನಂತಂದ್ರೆ ವಿವಿಧ ಹಂತದಲ್ಲಿ ಒಂದೇ ಟೈಮ್ನ ಬರ್ತು ಅಂತ ಹೇಳಕ್ಕಾಗಲ್ಲ. ಹೀಗೆ ತಾವೇನ್ ಹೇಳಿದ್ರು ಕೆಲವೊಂದಷ್ಟು ನ್ಯೂನತೆಗಳು ಉಂಟಾಗುತ್ತೆ ಅಂತ ಹೇಳಿ, ಇದು ನ್ಯೂನತೆ ಅಂತ ಹೇಳಿ ನಾವು ತಿಳ್ಕೊಳ್ಳುವಂತದ್ದು ಹೇಗೆ, ಯಾವ ಲಕ್ಷಣಗಳ ಮೂಲಕ ಅದನ್ನ ತಿಳಿಬಹುದು? ಈ ಸಸ್ಯಗಳು ಎಲೆಗಳಲ್ಲಿ ಕೂಡ ಅದು ಗೋಚರಿಸುತ್ತೆ, ಮತ್ತೆ ಆ ಸಸ್ಯದ ಕಾಂಡಗಳಲ್ಲಿ ಆಗಿರ್ಬೋದು, ಹೂಗಳಲ್ಲಿ ಆಗಿರ್ಬೋದು, ಕಾಯಿ ಆಗಿರ್ಬೋದು, ಹಣ್ಣುಗಳಲ್ಲಿ ಏನಾಗುತ್ತೆ ಅಂದ್ರೆ ಬಣ್ಣ ಬದಲಾವಣೆ ಆಗುತ್ತೆ, ಅದು ಗೋಚರಿಸ್ತಾ ಹೋಗುತ್ತೆ. ಆಮೇಲೆ ಸಸ್ಯದ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ, ಮತ್ತೆ ಅಸಹಜವಾಗಿರುತ್ತೆ. ಮತ್ತೆ ಈ ನ್ಯೂನತೆಗಳು ಈಗ ಹಲವಾರು ಕಾರಣಗಳಿವೆ. ಪ್ರತಿಯೊಂದು ಸಸಿಗೆ ಏನ್ ಬೇಕಾಗಿರುತ್ತೆ, ನೀರು ಬೇಕಾಗಿರುತ್ತೆ, ಗಾಳಿ ಬೇಕಾಗಿರುತ್ತೆ, ತಾಪಮಾನ ಆಗಿರ್ಬೋದು, ಗಾಳಿಯಲ್ಲಿನ ತೇವಾಂಶ ಆಗಿರ್ಬೋದು, ಪೋಷಕಾಂಶಗಳು ಮತ್ತು ಸಸ್ಯಗಳ ಚಟುವಟಿಕೆಗಳನ್ನು ಬಹಳ ಪ್ರಾಮುಖ್ಯತೆ ವಹಿಸ್ತೀವಿ. ಈಗ ನೀರನ್ನ ತಗೊಳ್ಳಿ ನೀವು, ಏನಾಗುತ್ತೆ ಅಂದ್ರೆ ನೀರು ಬೇಕೇ ಬೇಕಲ್ಲ, ನೀವು ಮೊಳಕೆ ಹೊಡೆಯಕ್ಕಂತ ಮುಂಚೆನೆ ನೀರಲ್ಲಿ ಅದು ನೆನೆಬೇಕು ಮಿನಿಮಮ್, ಈ ಮಣ್ಣಲ್ಲಿ ಅದು ತೇವಾಂಶ ಇಲ್ಲ ಅಂತಂದ್ರೆ ಅದೇ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಈ ದ್ವಿತೀಯ ಸಂಸ್ಕರಣ ಕ್ರಿಯೆಯಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ನೀರು ಬೇಕೇ ಬೇಕು. ಅದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಹಾರ ಸರಬರಾಜ್ ಆಗಲಿ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಹಾರ ತಯಾರಾಗಿದ್ದು ಬೇರೆ ಬೇರೆ ಕಡೆ ಸಸ್ಯಗಳಲ್ಲಿ ಹೋಗ್ಬೇಕಂದ್ರೂ ಕೂಡ ನೀರು ಬೇಕಾಗುತ್ತೆ. ಕಿಣ್ಣುಗಳ ಒಂದು ಉತ್ಪತ್ತಿಗೆ, ಕಿಣ್ಣುಗಳ ಒಂದು ಚಟುವಟಿಕೆಗೆ, ಪ್ರತಿಯೊಂದಕ್ಕೂ ನೀರು ಬೇಕೇ ಬೇಕು. ಅದು ಇಲ್ಲಾಂದ್ರೆ ಕೂಡ ನ್ಯೂನತೆ ಆಗುತ್ತೆ. ಅದೇ ರೀತಿ ಗಾಳಿ ಕೂಡ ನಿಮಗೆ ಗೊತ್ತೇ ಇದೆ, ಅದರಲ್ಲಿ ಇಂಗಾಲದ ಡೈಆಕ್ಸೈಡ್ ಆಗಿರಬಹುದು, ಮತ್ತೆ ನಾವು ಆಕ್ಸಿಜನ್ ಅಂತ ಏನ್ ಕರಿತೀವಿ ಅದು ಕೂಡ ಬೇಕೇ ಬೇಕು. ಯಾಕಂದ್ರೆ ಇಂಗಾಲದ ಡೈಆಕ್ಸೈಡ್ ತಗೊಂಡು ಏನ್ ಮಾಡ್ತವೆ ಸಸ್ಯಗಳು, ದ್ಯುತಿ ಸಂಸ್ಕರಣ ಕ್ರಿಯೆ ಅಂದ್ರೆ ಆಹಾರ ತಯಾರಿಕೆ, ಆ ದ್ಯುತಿ ಸಂಸ್ಕರಣ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ನಾವು ಇಂಗಾಲದ ಡೈಆಕ್ಸೈಡ್ ತಗೊಂಡು ಏನ್ ಮಾಡ್ತವೆ ಅದು ಆಹಾರ ತಯಾರಿಕೆ ಮಾಡುತ್ತೆ. ನಾವೇನಾದ್ರೂ ಇಂಗಾಲದ ಡೈಆಕ್ಸೈಡ್ ಇಲ್ಲ ಅಂದ್ರೆ ನಾವು ಗಾಳಿಯಲ್ಲಿ ಅವಾಗ ಕೂಡ ಆಹಾರ ತಯಾರಿಕೆ ಕಡಿಮೆ ಆಗೈತೆ. ಆಹಾರ ತಯಾರಾದ್ಮೇಲೆ ಏನ್ ಹೇಳಿ, ಈಗ ನಾವು ಕೂಡ ಊಟ ಆದ್ಮೇಲೆ ಏನ್ ಮಾಡ್ತೀವಿ, ಉಸಿರಾಟದ ಕ್ರಿಯೆ ಮಾಡುತ್ತೆ, ಅವ ನಮಗೆ ಶಕ್ತಿ ಬರುತ್ತೆ. ಅದೇ ರೀತಿ ಸಸ್ಯಗಳು ಕೂಡ ಆಹಾರ ತಯಾರಿಕೆ ಆದ್ಮೇಲೆ ಅದು ಉಸಿರಾಡಬೇಕು. ಉಸಿರಾಟಕ್ಕೆ ಎದಕ್ ಬೇಕು, ಅಲ್ಲಿ ಆಮ್ಲಜನಕ ಬೇಕು. ಆಮ್ಲಜನಕ ಇಲ್ಲ ಅಂದ್ರೆ ಏನಾಯ್ತು, ಉಸಿರಾಟದ ಕ್ರಿಯೆ ಆಗಲ್ಲ, ಅದು ಕೂಡ ನ್ಯೂನತೆ ಆಗುತ್ತೆ. ಅದೇ ರೀತಿ ಇನ್ನೊಂದು ಉಷ್ಣತೆ ತಾಪಮಾನ, ಈ ಎಲ್ಲಾ ಸಸ್ಯಗಳು ಒಂದೇ ಒಂದು ಉಷ್ಣತೆ ತಾಪಮಾನದಲ್ಲಿ ಕೆಲಸ ಮಾಡಲ್ಲ, ಒಂದಿಷ್ಟು ಕಡಿಮೆ ಬೇಕು, ಒಂದಿಷ್ಟು ಹೆಚ್ಚಿಗೆ ಬೇಕು, ಒಂದಿಷ್ಟು ಮೀಡಿಯಂ, ಅದು ಕೂಡ ನೀವೇನ ಹೆಚ್ಚು ಕಮ್ಮಿ ಆದಾಗ ಕೂಡ ಅವು ನ್ಯೂನತೆ ಕಾಣುತ್ತೆ. ಅದೇ ರೀತಿ ಬೆಳಕು ಬೇಕೇ ಬೇಕಾಗಿದ್ದು ದ್ಯುತಿ ಸಂಸ್ಕರಣ ಕ್ರಿಯೆ, ಸೂರ್ಯನ ಬೆಳಕನ್ನು ಉಪಯೋಗಿಸಿಕೊಂಡು ಏನ್ ಮಾಡುತ್ತೆ ಅಂದ್ರೆ ದ್ಯುತಿ ಸಂಸ್ಕರಣ ಕ್ರಿಯೆಯನ್ನು ಮಾಡ್ತವೆ ಸಸ್ಯಗಳು. ಆ ಬೆಳಕು ಕಡಿಮೆ ಆದಾಗ ಏನಾಗುತ್ತೆ ಅಂತಂದ್ರೆ ದ್ಯುತಿ ಸಂಸ್ಕರಣ ಕ್ರಿಯೆ ಕಡಿಮೆ ಆಗುತ್ತೆ, ಅವಾಗ ಆಹಾರ ತಯಾರಿಕೆ ಕಡಿಮೆ ಆಗುತ್ತೆ, ಅವ ನ್ಯೂನತೆ ಜಾಸ್ತಿ ಆಗುತ್ತೆ. ಅದೇ ಅಲ್ಲದೆ ಸಸ್ಯದ ಚಟುವಟಿಕೆಗಳು ಕೂಡ ಇಂಪಾರ್ಟೆಂಟ್, ಯಾವ ರೀತಿ ಆ ಒಂದು ಬೆಳಕನ್ನು ಉಪಯೋಗಿಸೋದಾಗಿರ್ಬೋದು, ನೀರನ್ನು ಉಪಯೋಗಿಸೋದಾಗಿರ್ಬೋದು, ಗಾಳಿಯನ್ನು ಉಪಯೋಗಿಸೋದಾಗಿರ್ಬೋದು, ಇದೆಲ್ಲ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಸರಬರಾಜು ಮಾಡೋದಾಗಿರ್ಬೋದು, ಅದು ಕೂಡ ಚಟುವಟಿಕೆ, ಕಿಣ್ಣುಗಳ ತಯಾರಿಕೆ, ಇದೆಲ್ಲ ಆದ್ಮೇಲೆ ನಾವೀಗ ಚರ್ಚೆ ಮಾಡ್ತಕ್ಕಂಥದ್ದಾಗಿರೋದು ಪೋಷಕಾಂಶಗಳು. ಈ 17 ಪೋಷಕಾಂಶಗಳು ಈ ನ್ಯೂನತೆಯನ್ನು ತೆಗೆದುಹಾಕ್ಲಿಕ್ಕೆ, ನ್ಯೂನತೆಯನ್ನು ಹುಟ್ಟಾಕ್ಲಿಕ್ಕೆ ಇದು ಕಾರಣ ಆಗುತ್ತೆ. 17 ಪೋಷಕಾಂಶಗಳು ಅಂತ ಹೇಳಿ ತಾವು ಹೇಳಿದ್ರು. ಯಾವ್ಯಾವ 17 ಪೋಷಕಾಂಶಗಳು ಮತ್ತೆ ಯಾವ ಪೋಷಕಾಂಶಗಳು ಏನೇನು ಕೆಲಸ? ಈಗ 11 ಪೋಷಕಾಂಶಗಳನ್ನ ಅಷ್ಟೇ ಯಾಕೆ ನಾವು ವಿಂಗಡಣೆ ಮಾಡಿದ್ರು? ಮೊದಲಿಗೆ 16. ಇತ್ತೀಚೆಗೆ ಒಂದು 2004 ನಂತರ ಏನಾಯ್ತಂದ್ರೆ 17 ಪೋಷಕಾಂಶಗಳಂತ ವಿಂಗಡಣೆ. ಲಾಸ್ಟ್ ಗೆ ನಾವು ವಿಂಗಡಣೆ ಮಾಡಿದಂತ ನಿಕೆಲ್ ಅಂತಂದು ನಿಕೆಲ್ ಅಲ್ಲಿ ತನಕ 16 ಇತ್ತು. ಈಗ 17 ಪೋಷಕಾಂಶಗಳು ಅವನ್ನ ಅಷ್ಟೇ ಯಾಕೆ ಬೇಕು? ಬಟ್ ನೀವೇನಾದರೂ ಒಂದು ಸಸ್ಯಗಳನ್ನ ಕಟಾವ್ ಮಾಡಿದ್ದಾದ್ಮೇಲೆ ಅದನ್ನ ನೀವು ಒಣಗಿದ್ದಾದ್ಮೇಲೆ ಅದನ್ನ ಸುಟ್ಟು ಆ ಬೂದಿಯಲ್ಲಿ ನೀವೇನಾದ್ರೂ ಆ ಪೋಷಕಾಂಶಗಳನ್ನ ನಾವೇನಾದರೂ ಹೋಗಿ ಅನಲೈಸ್ ಮಾಡಿದಾಗ ಅದರಲ್ಲಿ 40-50 ಮೇಲೆ ಪೋಷಕಾಂಶಗಳು ಇರುತ್ತೆ. ಆದ್ರೆ ಅವು ಎಲ್ಲವೂ ಕೂಡ ಪೋಷಕಾಂಶಗಳು ಅಗತ್ಯವಾದ ಅವಶ್ಯಕವಾದ ಪೋಷಕಾಂಶಗಳು ಆಗಲ್ಲ. 17 ಪೋಷಕಾಂಶಗಳು ಎಲ್ಲಾ ಸಸ್ಯಗಳಿಗೆ ಅತ್ಯಗತ್ಯ ಅವಶ್ಯಕವಾದ ಪೋಷಕಾಂಶಗಳು ಅಂತಂದು ವಿಂಗಡಣೆ ಮಾಡಿದ್ರು. ಅದನ್ನ ಯಾವ ಬೇಸಿಸ್ ಮೇಲೆ ಮಾಡಿದ್ರು ಅಂದ್ರೆ 17 ಪೋಷಕಾಂಶಗಳು ಏನಾಗುತ್ತೆ ಅಂದ್ರೆ ಅದರಲ್ಲಿ ಒಂದಿಲ್ಲ ಅಂದ್ರೆ ಅದರ ಒಂದು ಜೀವನ ಚಕ್ರ ಮುಗಿಸಕ್ಕಾಗಲ್ಲ. ಇನ್ನೊಂದು, ಈಗ ಪೋಷಕಾಂಶಗಳ ಕೊರತೆ ಆತಂದ್ರೆ ಅದನ್ನ ಬೇರೆ ಪೋಷಕಾಂಶದಿಂದ ಅದನ್ನ ನೀಗಿಸಲು ಸಾಧ್ಯವಿಲ್ಲ. ಅದೇ ಆಗ್ಬೇಕು, ಯಾವ ಪೋಷಕಾಂಶ ಅದೇ ಆಗ್ಬೇಕು. ಮೂರನೇದಾಗಿ ಈ 17 ಪೋಷಕಾಂಶಗಳು ಏನ್ ಮಾಡ್ತಾವ ಅಂದ್ರೆ ಕಿಣ್ವಗಳ ಉತ್ಪತ್ತಿಗೆ ಮತ್ತೆ ವಿವಿಧ ಕಾರ್ಯ ಚಟುವಟಿಕೆಗಳಿಗೆ ಸಸ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ಮೂರು ಒಂದು ಗುಣಗಳನ್ನು ಇಟ್ಟುಕೊಂಡು ರನಾನ್ ಅಂಡ್ ಸ್ಟೌಟ್ ಅಂತಕ್ಕಂತ ಇಬ್ರು ವಿಜ್ಞಾನಿಗಳು ಏನ್ ಮಾಡಿದ್ರಂದ್ರೆ ಈ 17 ಪೋಷಕಾಂಶಗಳ ವಿಂಗಡಣೆ ಮಾಡಿದ್ರು. ಆ 17 ಪೋಷಕಾಂಶಗಳು ಅಲ್ಲದೇನೆ ಮತ್ತೆ ಇನ್ನೊಂದು ಬಗೆಯ ಪೋಷಕಾಂಶಗಳು ಬಂತು. ಅವಕ್ಕೆ ಏನಂತ ನಾವು ಕರಿತಿದ್ದೇವೆ ಅಂತಂದ್ರೆ ಪ್ರಯೋಜನಕಾರಿ ಪೋಷಕಾಂಶಗಳು. ಈ ನಾವು ಅತ್ಯಗತ ಪೋಷಕಾಂಶಗಳಿಗೆ ಏನಂತ ಅಂದ್ರೆ ಎಸೆನ್ಸಿಯಲ್ ಎಲಿಮೆಂಟ್ ಅಂತ ಕರಿತೀವಿ. ಪ್ರಯೋಜನಕಾರಿ ಪೋಷಕಾಂಶಗಳಿಗೆ ಬೆನಿಫಿಷಿಯಲ್ ಎಲಿಮೆಂಟ್ಸ್ ಅಂತ. ಬಟ್ ಇವು ಎಲ್ಲವಕ್ಕೂ ಬೇಕಾಗಲ್ಲ, ಒಂದಿಷ್ಟು ಸಸ್ಯಗಳಿಗೆ ಅಷ್ಟೇನೆ ಪ್ರಯೋಜನಕಾರಿಯಾಗಿದೆ. ಈಗ ನಾವು ಹೇಳ್ಬೇಕಂದ್ರೆ ಅಲ್ಯೂಮಿನಿಯಂ ಕೂಡ ಬೆನಿಫಿಷಿಯಲ್ ಎಲಿಮೆಂಟ್, ಕೋಬಾಲ್ಟ್ ಆಗಿರಬಹುದು, ಸೋಡಿಯಂ ಆಗಿರಬಹುದು, ಸೆಲಿನಿಯಂ ಆಗಿರಬಹುದು, ಸಿಲಿಕಾನ್, ಇವೆಲ್ಲವೂ ಏನಂತವೆ ಅಂದ್ರೆ ಬೆನಿಫಿಷಿಯಲ್ ಎಲಿಮೆಂಟ್ಸ್ ಅಂತ. ಈಗ 17 ಪೋಷಕಾಂಶಗಳು ಯಾವ ಅಂತ ನೀವು ಕೇಳಿದ್ರಿ. ಇಂಗಾಲ, ಜಲಜನಕ, ಆಮ್ಲಜನಕ, ಇವು ಮೂರು. ಇಂಗಾಲ ಎದರಿಂದ ಬರತೈತಿ? ಇಂಗಾಲದ ಡೈಆಕ್ಸೈಡ್ ನಿಂದ ಬರುತ್ತೆ, ಮತ್ತೆ ಜಲಜನಕ ನೀರಿನಿಂದ ಬರುತ್ತೆ, ಆಮ್ಲಜನಕ ಕೂಡ ನೀರಿನಿಂದ ಬರುತ್ತೆ. ಈ ಮೂರು ಪೋಷಕಾಂಶಗಳನ್ನ ಏನಂತೇವೆ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ನಾನ್ ಮಿನರಲ್ ಎಲಿಮೆಂಟ್ ಅಂತ ಕರಿತೀವಿ. ಇದಕ್ಕೆ ಪರಿಸರದಿಂದ ಸಿಗುವ ಪೋಷಕಾಂಶಗಳು ಅಂತ ಹೇಳ್ತೇವೆ. ಇವು ಯಾವತ್ತು ಮಣ್ಣಿನಿಂದ ಸಿಗೋದಿಲ್ಲ, ಪರಿಸರದಿಂದ. ಕಾರ್ಬನ್ ಡೈಆಕ್ಸೈಡ್ ಇಂದ ಏನಾಗುತ್ತೆ? ಇಂಗಾಲ ಸಿಗುತ್ತೆ. ನೀರಿಂದ ಜಲಜನಕ ಮತ್ತು ಆಮ್ಲಜನಕ ಸಿಗುತ್ತೆ. ಇವು ಮೂರನ್ನ ಈ ರೀತಿ ವಿಂಗಡಣೆ ಮಾಡಿದರೆ ಇನ್ನು ಮತ್ತೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಇವಕ್ಕೆ ಏನಂತೇವೆ ಅಂತಂದ್ರೆ ಪ್ರಧಾನ ಅಥವಾ ಪ್ರಾಥಮಿಕ ಪೋಷಕಾಂಶಗಳು ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಸುಣ್ಣ, ಮೆಗ್ನೀಷಿಯಂ, ಗಂಧಕ, ಇವಕ್ಕೆ ಏನಂತ ಹೇಳ್ತೇವೆ ಅಂತಂದ್ರೆ ದ್ವಿತೀಯ ಪೋಷಕಾಂಶಗಳು ಅಂತ ಕರಿತೀವಿ. ದ್ವಿತೀಯ ಪೋಷಕಾಂಶಗಳು ಇಲ್ಲಿವರೆಗೆ ಏನಾಗ್ತದೆ, ಕಾರ್ಬನ್ ಆಗಿರಬಹುದು, ಅದು ಇಂಗಾಲ, ಜಲಜನಕ, ಆಮ್ಲಜನಕ, ಸಾರಜನಕ, ರಂಜಕ, ಪೊಟ್ಯಾಶ್, ಸುಣ್ಣ, ಮೆಗ್ನೀಷಿಯಂ, ಗಂಧಕ, ಇವಕ್ಕೆ ಏನಂತೇವೆ ಅಂತಂದ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕು. ಮುಂದಿನ ಒಂದು ವಿಂಗಡಣೆಗೆ ಏನಂತೇವೆ ಅಂತಂದ್ರೆ ಅವಕ್ಕೆ ಲಘು ಪೋಷಕಾಂಶಗಳು ಅಂತ ಹೇಳ್ತೇವೆ. ಅವು ಯಾವಪ್ಪ ಅಂದ್ರೆ ಕಬ್ಬಿಣ ಆಗಿರಬಹುದು, ಸತ್ತು ಆಗಿರಬಹುದು, ತಾಮ್ರ ಆಗಿರಬಹುದು, ಮ್ಯಾಂಗನೀಸ್ ಆಗಿರಬಹುದು, ಬೋರಾನ್, ಕ್ಲೋರಿನ್, ಮಾಲ್ವಿಡಮ್. ನಾವು ಕೊನೆಯದಾಗಿ ವಿಂಗಡಣೆ ಮಾಡಿರೋದು ಯಾವ್ದಂದ್ರೆ ನಿಕ್ಕೆಲ್. ಇವು ಟೋಟಲ್ ಏನತ್ರ 17 ಪೋಷಕಾಂಶಗಳು. ಇವೆಲ್ಲವನ್ನ ಏನಂತ ಹೇಳ್ತೇವೆ ಅಂತಂದ್ರೆ ಅತ್ಯಗತ್ಯವಾಗಿರ್ತಕ್ಕಂಥ ಪೋಷಕಾಂಶಗಳು ಅಂತ ಕರಿತೀವಿ. ಎಸೆನ್ಸಿಯಲ್ ಎಲಿಮೆಂಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ. ಈಗ ಅದೇ ರೀತಿ ನಾವು ಒಂದೊಂದಾಗಿ ಅದರ ಒಂದು ಕಾರ್ಯ ಏನು, ಪೋಷಕಾಂಶದ ಒಂದು ಯಾವ ರೀತಿ ಅದು ಗೋಚರಿಸುತ್ತೆ ಏನಾದ್ರೂ ನ್ಯೂನ್ಯತೆ ಆದಾಗೆ, ಕಡಿಮೆ ಆದಾಗೆ ಸಸ್ಯಗಳಲ್ಲಿ ಅಂತ. ಈಗ ಇದೇ ರೀತಿ ನಾವು ಸಾರಜನಕ, ಎಲ್ಲರಿಗೂ ಗೊತ್ತಿತ್ತು ಇವರಿ ಅಂತ ಎಲ್ಲಾ ಒಂದು ಸಸ್ಯಗಳಿಗೆ ಬೇಕು. ಅದು ಏನಪ್ಪ, ಈ ಪೋಷಕಾಂಶ ಸಸ್ಯದ ಬೆಳವಣಿಗೆ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಪ್ರತಿಯೊಂದು ಸಸ್ಯದಲ್ಲಿ. ಅದೇ ರೀತಿ ಮೊದಲ ಹಂತದ ಬೆಳವಣಿಗೆ ಅಂತ ನಾವೇನ್ ಹೇಳ್ತೇವೆ, ಹೂ ಬೆಳೆದಕ್ಕಂತ ಮುಂಚೆ ಮೊದಲ ಹಂತದಲ್ಲಿ ಯಾಕಂತಂದ್ರೆ ಬೆಳವಣಿಗೆ ಜಾಸ್ತಿ ಆಗಬೇಕಾಗಿರುತ್ತೆ. ಆ ಟೈಮ್ ಹೂ ಕಟ್ಟುವ ಮೊದಲು ಈ ಒಂದು ಬೆಳವಣಿಗೆಗೆ ಏನಾಗುತ್ತೆ ಅಂದ್ರೆ ಸಾರಜನಕ ಬಹಳ ಅತ್ಯಗತ್ಯವಾಗಿರುತ್ತೆ. ಅದೇ ರೀತಿ ಪೋಷಕಾಂಶಗಳು ಅಮೋನಿಯಾ ಆಮ್ಲ ಅಂತ ಏನ್ ಹೇಳ್ತೇವೆ ಅದು ಉತ್ಪತ್ತಿ ಆಗ್ಲಿಕ್ಕೆ ಆಗಿರಬಹುದು, ಅಥವಾ ನ್ಯೂಕ್ಲಿಕ್ ಆಮ್ಲ ಅಂತ ಆಗಿರ್ಬೋದು, ಮತ್ತೆ ಕೋಎಂಜಮ್ಸ್ ಉತ್ಪತ್ತಿ ಆಗಿರಬಹುದು, ಇದು ಈ ಸಾರಜನಕ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ಅದೇ ರೀತಿ ಇದು ಪತ್ರರಿತು ಅಂತ ಏನ್ ಕರಿತಿದೀವಲ್ಲ, ಕ್ಲೋರೋಫಿಲ್ ಕಂಟೆಂಟ್ ಅಂತ ನಾವು ಹೇಳ್ತೀವಿ. ಈ ದ್ಯುತಿ ಸ್ವಯಂಸೇವಿಸಿನ ಕ್ರಿಯೆ ಅಂತಂದ್ರೆ ಏನಂತಂದ್ರೆ ಈ ಒಂದು ಪತ್ರ ರೀತಿ ಏನ್ ಮಾಡುತ್ತೆ, ಬೆಳಕನ್ನ ಹಿಡಿದಿಟ್ಟುಕೊಂಡು ಅದರಿಂದ ದ್ಯುತಿ ಸ್ವಯಂಸೇವಿಸಿನ ಕ್ರಿಯೆ ಅಂದ್ರೆ ಆಹಾರ ತಯಾರಿಕೆ ಆಗುತ್ತೆ. ಆ ಒಂದು ದ್ಯುತಿ ಸ್ವಯಂಸೇವಿಸಿನ ಕ್ರಿಯೆಯಲ್ಲಿ ಈ ಒಂದು ಪತ್ರ ಹರಿತು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಆ ಪತ್ರ ಹರಿತು ಉತ್ಪತ್ತಿ ಆಗಲಿಕ್ಕೆ ಏನಾಗುತ್ತೆ ಅಂದ್ರೆ ಈ ಸಾರಜನಕ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅವಾಗ ನೀವೇನಾದ್ರೂ ಪತ್ರ ಹರಿತು ಕಡಿಮೆ ಆಯ್ತಂತ ದ್ಯುತಿ ಸ್ವಯಂಸೇವಿಸಿನ ಕ್ರಿಯೆ ಕಡಿಮೆ ಆಗುತ್ತೆ, ಆಹಾರ ತಯಾರಿಕೆನೂ ಕಡಿಮೆ ಆಗುತ್ತೆ. ಅದೇ ರೀತಿ ಈ ಸಾರಜನಕದ ಕೊರತೆಯಿಂದ ಏನಾಗುತ್ತಪ್ಪ ಅಂದ್ರೆ ಇದು ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಏನಾಗುತ್ತೆ ಅಂದ್ರೆ ಕೆಳಭಾಗದ ಎಲೆಗಳು, ಹಳೆಯದಾದ ಎಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇದರಿಂದ ಈ ಒಂದು ಸಾರಜನಕದ ಕೊರತೆ ಅಂತ ನಾವು ತಿಳ್ಕೋಬಹುದು. ಅದೇ ರೀತಿ ಮುಂದಿನ ಒಂದು ಪೋಷಕಾಂಶ ಅಂದ್ರೆ ರಂಜಕ. ಈ ರಂಜಕದ ಬಗ್ಗೆ ನೀವು ತಿಳ್ಕೊಂಡಿರೋದಾಗಿರ್ಬೋದು, ಇದು ಶಕ್ತಿ ಉತ್ಪತ್ತಿಗೆ ನಾವೇನು ಹೇಳ್ತೇವೆ ಎಟಿಪಿ ಎನ್ಎಡಿಪಿ ಹೆಚ್ಚು ಅವೆಲ್ಲ ಶಕ್ತಿ ಉತ್ಪತ್ತಿ ಆಗ್ಲಿಕ್ಕೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಒಂದು ರಂಜಕ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದೇ ರೀತಿ ಬೇರಿನ ಬೆಳವಣಿಗೆ, ಆ ಬೇರು ಬೆಳವಣಿಗೆ ಜಾಸ್ತಿ ಆಗುತ್ತೆ, ಎಂತ ಒಂದು ಗಟ್ಟಿ ಮಣ್ಣಿನಲ್ಲಿ ಕೂಡ ಅನ್ನೋದು ಬೆಳವಣಿಗೆ ಆಗುತ್ತೆ. ಆ ಬೆಳವಣಿಗೆ ಆದಾಗ ಏನಾಗುತ್ತೆ, ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಳ್ಳುತ್ತೆ. ಆಮೇಲೆ ಆ ಬೆಳೆ ಏನಾಗುತ್ತೆ ಅಂತಂದ್ರೆ ಬೆಳವಣಿಗೆ ಜಾಸ್ತಿ ಆಗುತ್ತೆ. ಅದೇ ರೀತಿ ಹಣ್ಣು ಮತ್ತು ತರಕಾರಿ ಮತ್ತು ಕಾಳುಗಳ ಗುಣಮಟ್ಟ ಕೂಡ ಚೆನ್ನಾಗಾಗತ್ತೆ. ಅದೇ ರೀತಿ ಇದರದು ಒಂದು ಪೆಕ್ಯುಲಿಯರ್ ಆಗಿರತಕ್ಕಂತ ನ್ಯೂನತೆಯನ್ನ ಗೋಚರಿಸೋದು ಹೆಂಗಪ್ಪ ಅಂದ್ರೆ ಎಲೆ ಮತ್ತು ಕಾಂಡಗಳು ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಅದು ರಂಜಕದ ಒಂದು ಕೊರತೆಯ ಲಕ್ಷಣ. ಅದಲ್ಲದೇ ಏನಾಗತ್ತೆ ಅಂದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ಶಕ್ತಿ ಪ್ರಮಾಣ ಕಡಿಮೆ, ಎಟಿಪಿ ಎನ್ಎಡಿಪಿ ಕಡಿಮೆ, ಅದಾಗ ಏನಾಗುತ್ತೆ ಅಂದ್ರೆ ಕುಂಠಿತ ಆಗುತ್ತೆ. ಅದೇ ರೀತಿ ಏನಾಗುತ್ತೆ ಅಂದ್ರೆ ಸಮಯಕ್ಕೆ ಸರಿಯಾಗಿ ಕಟಾವಿಗೆ ಬರಲ್ಲ ಈ ಬೆಳೆಗಳು, ಒಂದಿಷ್ಟು ಮುಂದೆ ಓಡುತ್ತೆ. ಆಮೇಲೆ ಸರಿಯಾಗಿ ಬೆಳವಣಿಗೆ ಆಗಲಿದಕ್ಕೋಸ್ಕರ ಏನಾಗತ್ತೆ ಅಂತಂದ್ರೆ ಆ ಇಳುವರಿ ಕೂಡ ಕಡಿಮೆ ಅಷ್ಟೇ. ಅದೇ ರೀತಿ ಎಲ್ಲ ಆಗುತ್ತೆ. ಇನ್ನು ಮೂರನೇದಾಗಿರ್ತಕ್ಕಂಥ ಪೊಟ್ಯಾಶಿಯಂ. ಈ ಪೊಟ್ಯಾಶಿಯಂ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎಲ್ಲಾ ರೈತರು ಪೊಟ್ಯಾಶಿಯಂ ಚೆನ್ನಾಗಿ ಹಾಕ್ಬೇಕು. ಈಗ ಏನಾದ್ರೂ ಮಳೆ ಬರಲಿಲ್ಲ ಅಂದ್ರೆ ಬೆಳೆಗಳಲ್ಲಿ ಒಂದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಆ ಸಾಂದ್ರತೆಯನ್ನ ತಡ್ಕೊಳ್ಳುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಕೀಟಗಳ ಬಾಧೆಗಳು ಬಂದರೂ ಕೂಡ ತಡಕನಂತ ಶಕ್ತಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಸ್ಯಗಳ ಕಿಣ್ಣುಗಳ ಕಾರ್ಯ, ನಾವು ಎಂಜೈಮ್ಸ್ ಅಂತ ಹೇಳ್ತೇವಲ್ಲ, ಅದು ಈಗ ನಾವು ದ್ವಿತೀಯ ಶ್ವಾಸೋಶ್ವಾಸ ಕ್ರಿಯೆಯಲ್ಲ ಆಗಿರಬಹುದು ಅಥವಾ ಈ ನಾವೇನಾದ್ರೂ ಉಸಿರಾಟದ ಕ್ರಿಯೆಯಲ್ಲ ಆಗಿರಬಹುದು, ಆ ಕಿಣ್ಣುಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಆ ಒಂದು ಕಾರ್ಯಚಟುವಿಕೆ ಜಾಸ್ತಿ ಆಗುತ್ತೆ. ಇದು ಯಾವ ರೀತಿ ಈ ಒಂದು ಕೊರತೆಯ ಲಕ್ಷಣ ಕಾಣ್ತವೆ ಅಂತಂದ್ರೆ, ಈ ಸಸ್ಯಗಳ ಎಲೆಗಳ ಅಂಚಿನಲ್ಲಿ ಮಾರ್ಜಿನಲ್ ಕ್ಲೋರೋಸಿಸ್ ಅಂತ ಕರಿತೀವಿ, ಸುಟ್ಟಂಗಾಗತ್ತೆ. ಅದು ಜಾಸ್ತಿ ಆಗಬಿಟ್ಟಂತ ಹೋಗ್ತಾರೆ ಪೂರ್ತಿ ಎಲೆನೇ ತಗೊಳತ್ತೆ, ಅದು ಸುಟ್ಟಂತೆ ಗೋಚರಿಸುತ್ತೆ. ಮೊದಲನೇ ಹಂತದಲ್ಲಿ ಸ್ವಲ್ಪ ಆಗುತ್ತೆ, ಅವಾಗ ನಾವು ಏನಾದ್ರೂ ಅದನ್ನ ಏನಂತಂದ್ರೆ ಪೋಷಕಾಂಶ ಹಾಕಿದ್ರೆ ಅಲ್ಲಿಗೆ ನಿಂತು ಬಿಡುತ್ತೆ. ಅದೇ ರೀತಿ ಏನಾಗುತ್ತೆ ಅಂತಂದ್ರೆ ಬೆಳವಣಿಗೆನೂ ಕೂಡ ಕುಂಠಿತ ಆಗತ್ತೆ. ಅದೇ ರೀತಿ ಸಣ್ಣ ಒಂದು ರೋಗ ಬಂದ್ರು ಕೀಟಬಾಧೆ ಆದ್ರೂ ಸ್ವಲ್ಪ ನೀರಿಲ್ಲ ಅಂತಂದ್ರೆ ಅದೇನಾಗುತ್ತೆ ಅಂದ್ರೆ ಆ ಒಂದು ಇದಕ್ಕೆ ತುತ್ತಾಗತ್ತೆ, ಈ ಒಂದು ಪೋಷಕಾಂಶದ ಒಂದು ಕೊರತೆಯಿಂದ. ಮುಂದಿನ ಒಂದು ಹೇಳಬೇಕಂತಾರೆ ಸುಣ್ಣ. ನಾವೇನು ಇಂಗ್ಲಿಷ್ ಅಲ್ಲಿ ಕ್ಯಾಲ್ಸಿಯಂ ಅಂತ ಕರಿತೇವಲ್ಲ, ಅದು ಹಣ್ಣು ಕಾಯಿ ಕಟ್ಟುವುದಕ್ಕೆ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಈ ಸುಣ್ಣ. ಆಮೇಲೆ ಸಸ್ಯದ ಕೋಶದ ರಚನೆಗೆ, ಈ ಕ್ಯಾಲ್ಸಿಯಂ ಜಾಸ್ತಿ ಇತ್ತು ಅಂತಂದ್ರೆ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಸುಣ್ಣ ಕಡಿಮೆ ಆಯ್ತು ಅಂತಂದಾಗ ಅವ್ರ ಕೀಟಗಳ ಬಾಧೆ ರೋಗಗಳ ಬಾಧೆ ಸ್ವಲ್ಪ ಇದ್ರೂ ಅದು ಏನಾಗುತ್ತೆ ಅಂತಂದ್ರೆ ಆ ಕೋಶಗಳು ಏನಾಗಿರ್ತವೆ ಅಂತಂದ್ರೆ ಸರಿಯಾಗಿ ಗಟ್ಟಿಮುಟ್ಟಾಗಿರಲ್ಲ, ಅವಾಗ ಏನಾಗ್ತಾರೆ ಬಾಧೆಗಳು ಜಾಸ್ತಿ ಆಗುತ್ತೆ. ಏನಪ್ಪಾ ಅಂತಂದ್ರೆ ಈ ಕ್ಯಾಲ್ಸಿಯಂ ಎಲ್ಲಿ ಗೋಚರಿಸುತ್ತೆ ಅಂತಂದ್ರೆ ಆ ಒಂದು ಶೂಟ್ ಪೋರ್ಷನ್, ಸಸ್ಯದ ಮೇಲ್ಭಾಗ, ಬೆಳವಣಿಗೆ ಒಂದು ಕುಡಿ ಅಂತ ಏನ್ ಹೇಳ್ತವಲ್ಲ ಅದರಲ್ಲಿ ಗೋಚರಿಸುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಗಿಡ್ಡವಾಗಿ ಬೆಳೆಯಕ್ಕೆ ಈ ಸಸ್ಯಗಳು ಉದ್ದ ಆಗೋದಲ್ಲ ಈ ಒಂದು ಸುಣ್ಣದ ಕೊರತೆಯಾದಾಗ. ಕೆಲವೊಮ್ಮೆ ತರಕಾರಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಅಂತ ಏನ್ ಕರಿತೀವಿ, ಈ ಬ್ಲಾಸಮ್ ಎಂಡ್ರಾಟ್ ಅಂತಂದು ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್. ಯಾವ್ದಂತಂದ್ರೆ ಈ ಟೊಮ್ಯಾಟೋದ ಅಡಿಗೆ ಸುಟ್ಟಂಗಾಗಿರ್ತದೆ ನೋಡಿ, ಅದು ಸ್ವಲ್ಪ ಇದ್ದಾಗ ಸಣ್ಣದಿರುತ್ತೆ, ಅಂಬ ಹೋಗ್ತಾ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ. ಅದು ಏನಾಗುತ್ತೆ ಅಂದ್ರೆ ಈ ಕ್ಯಾಲ್ಸಿಯಂನ ಒಂದು ನ್ಯೂನ್ಯತೆ, ಅದು ಒಂದು ಪೂರೈಕೆ ಕಡಿಮೆ ಆದಾಗ ಆ ರೀತಿ ಆಗುತ್ತೆ. ಅದೇ ರೀತಿ ಏನಂತಂದ್ರೆ ಮೆಗ್ನೀಷಿಯಂ, ಇದು ಮೆಗ್ನೀಷಿಯಂ ಒಂದೇ ಒಂದು ಹೇಳ್ಬೇಕಂತಂದ್ರೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಪತ್ರ ಹರಿತಿನ ಒಂದು ಉತ್ಪತ್ತಿಗೆ ಬಹಳ ಸಹಕಾರಿ. ನಾನು ಹೇಳಿದ್ನಲ್ಲ ಅವಾಗ ನಿಮ್ಗೆ ಹೇಳಿದಲ್ಲ ಪತ್ರ ಹರಿತಿಗೆ ಯಾಕಪ್ಪ ಅಂತಂದ್ರೆ ಇದು ನಾನೇನು ಸಾರ್ವಜನಿಕ ಹೇಳಬೇಕಾದ ಹೇಳಿದೆ. ಪತ್ರ ಹರಿತಿ ಏನಂತಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ, ಈಗೇನ ಬೆಳಕನ್ನು ಹಿಡ್ಕೊಂಡು ಅದು ಆಹಾರ ತಯಾರಿಗೆ ಮತ್ತೆ ಕಿಣ್ಣುಗಳ ಉತ್ಪತ್ತಿಗೆ ಎಂಜೈಮ್ಸ್ಗೆ. ಇದು ಏನಾಗುತ್ತೆ ಅಂದ್ರೆ ಈ ಮೆಗ್ನೀಷಿಯಂ ಏನಾದ್ರೂ ಕಡಿಮೆ ಆತಂತಂದ್ರೆ ಅಲ್ಲಿ ನರಗಳು ಏನಾಗಿರುತ್ತೆ ಅಂತಂದ್ರೆ ಹಸಿರಾಗಿರುತ್ತೆ, ಆ ಎಲೆಗಳ ಮಧ್ಯೆ ಇರುತ್ತೆ ನೋಡಿ, ಮಧ್ಯೆ ಏನಾಗುತ್ತೆ ಅಂತಂದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಈ ಮೆಗ್ನೀಷಿಯಂ ಡೆಫಿಷಿಯನ್ಸಿ ನಾವು ಕರೆಕ್ಟ್ ಆಗಿ ನೋಡ್ಬೇಕಂತಂದ್ರೆ ಈ HB ಹೈಬ್ರಿಡ್ಸ್ ಅಂತ ನಾವು ಕಾಟನ್ ನೋಡಿ, ನೂರು ದಿನ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಈ ಕಂಟಿನ್ಯೂಸ್ ಆಗಿ ಏನಾಗುತ್ತೆ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಫೋಟೋಸಿಂಥೆಸಿಸ್ ಆಗಿ ಏನಾಗಿರ್ತೈತೆ ಅಂದ್ರೆ ಕ್ಲೋರೋಫಿಲ್ ಕಂಟೆಂಟ್ ಕಡಿಮೆ ಆಗ್ಬಿಡತೈತಿ. ಅವಾಗ ಏನಾಗುತ್ತೆ ಪತ್ರಾರ್ಥ ಕಡಿಮೆ ಆದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಆಂಥೆಸಿಯಾನಿನ್ ಪಿಗ್ಮೆಂಟ್ ಹೆಚ್ಚಿಗೆ ಆಗುತ್ತೆ, ಹೆಚ್ಚಿಗೆ ಆದಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅವಾಗ ನೀವು ಮೆಗ್ನೀಷಿಯಂ ಅನ್ನ 0.25 ಇರಬಹುದು 0.5% ಅಲ್ಲಿ ಸ್ಪ್ರೇ ಮಾಡಿದ್ರೆ ಮತ್ತೆ ಅದು ಗ್ರೀನ್ ಕಲರ್ ಆಗಿ ಅಂದ್ರೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತೇವೆ ಅಂತಂದ್ರೆ ಲೀಪ್ ರೆಡ್ನಿಂಗ್ ಇನ್ ಕಾಟನ್ ಅಂತ ಹೇಳ್ತೀವಿ, ಅಂದ್ರೆ ಕನ್ನಡದಲ್ಲಿ ಎಲೆ ಕೆಂಪಾಗುವಿಕೆ, ಅದು ಮೆಗ್ನೀಷಿಯಂ ಡೆಫಿಷಿಯನ್ಸಿಯಿಂದ. ಅದೇ ರೀತಿ ಗಂಧಕ, ಈ ಗಂಧಕ ಎಲ್ಲದಕ್ಕೂ ಹೇಳೋದಕ್ಕಂತಕ್ಕೂ ನಾವೇನ ಹೇಳ್ಬೋದು ಅಂತಂದ್ರೆ ಮುಖ್ಯವಾಗಿ ಎಣ್ಣೆ ಕಾಳು ಬೆಳೆಗಳಿಗೆ, ನಾವೇನು ಆಯಿಲ್ ಸೀಡ್ ಕ್ರಾಪ್ ಅಂತ ಹೇಳ್ತೇವೆ, ಈ ಒಂದು ಎಣ್ಣೆ ಕಾಳು ಬೆಳೆಗಳಿಗೆ ಈ ಗಂಧಕ ಏನ್ ಸಲ್ಫರ್ ಅಂತ ಏನ್ ಕರಿತಾವಲ್ಲ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದ್ ಹೆಂಗಪ್ಪ ಅಂತಂದ್ರೆ ಎಣ್ಣೆ ಪ್ರಮಾಣ ಜಾಸ್ತಿ ಆಗುತ್ತೆ, ಆಮೇಲೆ ಕಾಳಿನ ತೂಕ ಕೂಡ ಜಾಸ್ತಿ, ಗಟ್ಟಿ ಆಗಿರ್ತಕ್ಕಂತ ಕಾಳು ಜಾಸ್ತಿ ಆಗುತ್ತೆ. ಇದು ಯಾಕಪ್ಪ ಅಂತಂದ್ರೆ ಗಂಧಕ ಮೂರು ಅಮೋನಿಯಾ ಆಸಿಡ್ಸ್ ಬರ್ತವೆ. ಅದಕ್ಕೆ ಏನಂತೇವೆ ಅಂದ್ರೆ ಸಲ್ಫರ್ ಕಂಟೇನಿಂಗ್ ಅಮೋನಿಯಾ ಆಸಿಡ್ಸ್ ಅಂತ. ಈ ಮಿಥೇನ್ ಏನಾಗಿರೋದು, ಸಿಸ್ಟೈನ್ ಅಂಡ್ ಸಿಸ್ಟೈನ್. ಅಮೋನಿಯಾ ಆಸಿಡ್ ಜಾಸ್ತಿ ಆದಾಗ ಏನಂತಂದ್ರೆ ಎಣ್ಣೆ ಕಾಳು ಬೀಜಗಳಲ್ಲಿ ಎಣ್ಣೆ ಉತ್ಪತ್ತಿನ ಜಾಸ್ತಿ ಆಗುತ್ತೆ, ಮತ್ತೆ ಗಟ್ಟಿ ಆಗಿರತಕ್ಕಂತ ಕಾಳುಗಳು ದೊರಕುತ್ತೆ. ಅದಕ್ಕೆ ಎಣ್ಣೆ ಪ್ರಮಾಣ ಜಾಸ್ತಿ ಆಗುತ್ತೆ, ತೂಕನ ಜಾಸ್ತಿ ಬಂದ್ಬಿಡುತ್ತೆ. ಅವಾಗ ಏನತ್ತೆ ಇಳುವರಿನು ಜಾಸ್ತಿ ಬರುತ್ತೆ, ಮತ್ತೆ ಇದು ಕೂಡ ಕಿಣ್ವಗಳು ನಾವು ಎಂಜೈಮ್ಸ್ ಅಂತ ಏನ್ ಕರಿತೇವಲ್ಲ ಅದು ಕೂಡ ಸಾಯ ಆಗುತ್ತೆ. ಇದ್ರ ಏನಪ್ಪ ನ್ಯೂನತೆ ಯಾವ ರೀತಿ ಬರುತ್ತೆ ಅಂತಂದ್ರೆ ಎಲೆಯ ಪೂರ್ತಿ ಭಾಗ ಹಳದಿ ಬಣ್ಣಕ್ಕೆ. ಇದ್ರಲ್ಲಿ ನಾವು ಮೊದಲೇ ಏನ್ ಹೇಳಿದ್ವಿ, ಮೆಗ್ನೀಷಿಯಂ ಮತ್ತೆ ಬೇರೆದರಲ್ಲಿ ಏನಾಗುತ್ತೆ ಅಂದ್ರೆ ಆ ಒಂದು ನರಗಳು ಹಸಿರು ಬಣ್ಣ ಇರ್ತವೆ, ಇನ್ನು ಉಳಿದಷ್ಟೇ ಹಳದಿ. ಇದು ಪೂರ್ತಿ ಎಲೆ ಪೂರ್ತಿನೇ ಏನಾಗತ್ತೆ ಅಂತಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿಬಿಡುತ್ತೆ ಗಂಧಕದಿಂದ. ಅದೇ ರೀತಿ ಕೊರತೆಯಿಂದ ಹೊಸದಾದ ಎಲೆಗಳಲ್ಲಿ ಅಷ್ಟೇನೆ ಇದು ಹಳೆಯದಾದ ಎಲೆಗಳೆಲ್ಲ. ಅದೇ ರೀತಿ ಏನಂದ್ರೆ ಎಲೆ ತುದಿ ಹಳದಿ ಬಣ್ಣಕ್ಕೆ ತಿರುಗಿ ಕೆಳಭಾಗಕ್ಕೆ ಬಾಗುತ್ತೆ, ಇದು ಕೂಡ ಒಂದು ಸಲ್ಫರ್ ಅಥವಾ ಗಂಧಕದ ಒಂದು ನ್ಯೂನತೆ. ಇನ್ನು ಬೋರಾನ್ ಅಂತ ಹೇಳ್ಬೋದು. ಇನ್ನು ಬೋರಾನ್ ಅಲ್ಲಿ ಅಂತಂದ್ರೆ ಏನಂತ, ಇದು ಬೀಜಗಳು ಮೊಳಕೆ ಹೊಡಿಯಲಿಕ್ಕೆ ಮತ್ತೆ ಹೂ ಕಟ್ಟಲಿಕ್ಕೆ ಇದು ವಿವಿಧ ಒಂದು ಹಂತದಲ್ಲಿ ಸಸ್ಯಗಳಲ್ಲಿ ಬಹಳ ಉಪಕಾರಿಯಾಗಿದೆ. ಅದೇ ರೀತಿ ಈ ಬೋರಾನ್ ಇಂದ ಈ ಸಕ್ಕರೆ ಸರಬರಾಜು ಅಂತ ಹೇಳ್ತೀವಿ, ಈ ದ್ಯುತಿ ಸಂಸ್ಕರಣಿಸಿದ ಕ್ರಿಯೆಯಲ್ಲಿ ಏನಾಗುತ್ತೆ ಅಂದ್ರೆ ಆಹಾರ ತಯಾರಿಕೆ ಆಗುತ್ತೆ. ಅದಕ್ಕೆ ಏನಂತಂದ್ರೆ ಬೇಕಾಗಿರತಕ್ಕಂತ ಒಂದು ಸ್ಥಳಕ್ಕೆ ಹೋಗಬೇಕಾಗಿರುತ್ತೆ. ಅವಾಗ ಈ ಬೋರಾನ್ ಏನಾಗುತ್ತೆ ಅಂತಂದ್ರೆ ಆ ಸರಬರಾಜನ್ನು ಜಾಸ್ತಿ ಮಾಡುತ್ತೆ, ಮಾಡುತ್ತೆ. ಅದೇ ರೀತಿ ಏನಂತಂದ್ರೆ ಹಣ್ಣುಗಳು ಆಗಲಿಕ್ಕೆ ಪರಿಪಕ್ವತೆ ಆಗಲಿಕ್ಕೆ ಕೂಡ ಈ ಬೋರಾನ್ ಸಹಾಯಕ ಆಗಿದೆ. ಆಮೇಲೆ ಇದೇನಂತೆ ಬೋರಾನ್ ಕಡಿಮೆಯಿಂದ ಏನಾಗುತ್ತೆ ಅಂದ್ರೆ ಹೂ ಕಾಯಿ ಬೀಜ ಕಟ್ಟುವ ಪ್ರಮಾಣ ಕಡಿಮೆ ಆಗುತ್ತೆ. ಈ ಹೂ ಬಿಟ್ಟಿರ್ತೈತಿ, ಕಾಯಿ ಕಟ್ಟಲ್ಲ. ಇನ್ನು ತಾಮ್ರ ಅಂತ ನಾವ್ ಹೇಳ್ತೀವಿ, ತಾಮ್ರ ಕೂಡ ಏನಪ್ಪ ಅಂತ ಕಾಪರ್ ಅಂತ ನಾವ್ ಏನ್ ಹೇಳ್ತೇವೆ. ಇದರಲ್ಲಿ ಏನತ್ತೆ ಇದು ಕೂಡ ದ್ಯುತಿ ಸಂಸ್ಕರಿಸಿದ ಕ್ರಿಯೆ ಆಹಾರ ತಯಾರಿಕೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ, ಮತ್ತೆ ಕಿಣ್ವಗಳ ಒಂದು ಉತ್ಪತ್ತಿ ಕೂಡ ಬಹಳ ಹೆಚ್ಚಿನ ಮಹತ್ವ ವಹಿಸುತ್ತೆ. ಮತ್ತು ಹಣ್ಣುಗಳು ಮಾಗದಕ್ಕೆ ರೆಪ್ನಿಂಗ್ ಆಗ್ಲಿಕ್ಕೆ ಆಗಿರ್ಬೋದು, ಮತ್ತೆ ಸುವಾಸನೆ ಭರಿತವಾಗಿರ್ಲಿ, ಈ ಒಂದು ತಾಮ್ರ ಇತ್ತಲ್ಲ ಆ ಒಂದು ಗುಣಧರ್ಮಕ್ಕೆ ಬಹಳ ಉಪಯೋಗವಾಗಿದೆ. ಅದೇ ರೀತಿ ಲಿಗ್ನಿನ್ ಅಂತ ಬರುತ್ತೆ, ನಾವು ಲಿಗ್ನಿನ್ ಕಂಟೆಂಟ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದ್ರೆ ಆ ಒಂದು ರೋಗ ನಿರೋಧಕ ಶಕ್ತಿ ಮತ್ತೆ ಕೀಟಗಳ ಬಾಧೆಗಳ ತಡಕನ ಶಕ್ತಿ ಜಾಸ್ತಿ ಆಗುತ್ತೆ. ಆ ಲಿಗ್ನಿನ್ ಉತ್ಪತ್ತಿ ಕೂಡ ಏನಂತಂದ್ರೆ ತಾಮ್ರ ಒಂದು ಹೆಚ್ಚಿನ ಪ್ರಮುಖ ಪಾತ್ರ ವಹಿಸುತ್ತೆ. ಆಮೇಲೆ ಅದೇ ರೀತಿ ಇದರ ಒಂದು ಪೋಷಕಾಂಶಗಳ ಒಂದು ಯಾವ ರೀತಿ ಹೊಮ್ಮುತ್ತೆ ಏನಾದ್ರೂ ಅದು ಕಡಿಮೆ ಆದಾಗ, ಅದು ಎಲೆಗಳಲ್ಲಿ ಪತ್ರ ಇರುತ್ತೆ ಅಂತ ಹೇಳಿದ ಪ್ರಮಾಣ ಕಡಿಮೆ ಆಗುತ್ತೆ. ಆಮೇಲೆ ಕೋಶಗಳು ಸಾಯ್ತಾ ಹೋಗುತ್ತೆ, ನಾವೇನಂತ ಹೇಳ್ತೇವೆ ಅಂದ್ರೆ ನೆಕ್ರೋಟಿಕ್ ಸ್ಪಾಟ್, ಸಣ್ಣವದ್ದು ದೊಡ್ಡ ದೊಡ್ಡ ದೊಡ್ಡ ಆಗ್ತಾ ಹೋಗುತ್ತೆ, ಅಂದ್ರೆ ಎಲೆಗಳ ಕೋಶಗಳು ಸಾಯ್ತಾ ಹೋಗುತ್ತೆ. ಆಮೇಲೆ ಎಲೆಗಳ ಗಾತ್ರ ಕೂಡ ಸಣ್ಣದಾಗುತ್ತೆ, ಬಣ್ಣ ಕೂಡ ಬದಲಾಗುತ್ತೆ. ಈ ಒಂದು ತಾಮ್ರದಿಂದ ಇಷ್ಟೆಲ್ಲ ಆ ಪೋಷಕಾಂಶದ ಕೊರತೆ ಗೋಚರಿಸುತ್ತೆ. ಆಮೇಲೆ ಇನ್ನೊಂದು ಕಬ್ಬಿಣ, ನಿಮಗೆಲ್ಲ ಗೊತ್ತಿರುತ್ತೆ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತ ಕಬ್ಬಿಣ ನಮ್ಮ ಒಂದು ಭಾರತದ ಮಣ್ಣಿನಲ್ಲಿ ಇವು ಕೊರತೆ ಬಹಳ ಆಗಿದೆ. ಆರಿಸಿಕೆಯಲ್ಲೆಲ್ಲ ಕೊಡ್ತಾ ಇದ್ದೇವೆ ನಾವು, ಮೊದಲೆಲ್ಲ ಲಘು ಪೋಷಕಾಂಶಗಳ ಬಗ್ಗೆ ಯಾರಿಗೇನು ಅರಿವಿರಲಿಲ್ಲ. ಮೊದಲು ಏನಾಗಿತ್ತು ಅಂತಂದ್ರೆ ಎಲ್ಲಾ ರೈತರು ಏನಾಗಿದ್ರು ಕೊಟ್ಟಿಗೆ ಗೊಬ್ಬರ ಸಾಕಷ್ಟು ಹಾಕರು, ಎಲ್ಲಾ ಪೋಷಕಾಂಶಗಳು ದೊರೀತದ್ದು. ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬಂದಿರೋದ್ರಿಂದ ಈ ಒಂದು ಲಘು ಪೋಷಕಾಂಶಗಳು ಕಡಿಮೆ ಆಗ್ತಾ ಇದೆ. ಅದೇ ಅದರಲ್ಲಿ ಕಬ್ಬಿಣ ಮಾತ್ರ ಏನಪ್ಪಾ ಅಂತಂದ್ರೆ ಇದು ಕೂಡ ಪತ್ರ ಹರಿತು ದ್ವಿತೀಯ ಸಂಸ್ಕರಿಸಿದ ಕ್ರಿಯೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ ಕಿಣ್ವಗಳ ಉತ್ಪತ್ತಿಗೂ ಇದು ಕೂಡ ಬಹಳ ಸಹಾಯ ಆಗಿದೆ. ಈ ಕಬ್ಬಿಣದ ಕೊರತೆ ಆದಾಗ ಏನಾಗುತ್ತೆ ಅಂತಂದ್ರೆ ಅದೇ ಇಂಟರ್ನಲ್ ಕ್ಲೋರಾಸಿಸ್ ಅಂತ ಹೇಳಿದ್ವಲ್ಲ, ಎಲೆಗಳ ನರಗಳು ಏನಾಗಿರ್ತವೆ ಅಂತಂದ್ರೆ ಹಸಿರಾಗಿರುತ್ತವೆ, ಅದರ ಮಧ್ಯೆ ಹಳದಿ ಆಗಿರುತ್ತೆ. ಅದೇ ರೀತಿ ಇನ್ನು ಬಂದು ಮ್ಯಾಂಗನೀಸ್, ಮ್ಯಾಂಗನೀಸ್ ಏನಪ್ಪಾ ಅಂತ ಇದು ಕೂಡ ದ್ವಿತೀಯ ಸಂಸ್ಕರಿಸಿದ ಕ್ರಿಯೆ ಮತ್ತೆ ಕಿಣ್ವಗಳ ಚಟುವಟಿಕೆಗಳಿಗೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಮತ್ತೆ ಅದೇ ರೀತಿ ಇದರ ಒಂದು ನ್ಯೂನತೆ ಆಯ್ತು ಅಂತಂದ್ರೆ ಬೆಳೆ ಕುಂಠಿತವಾಗುತ್ತೆ, ಅದೇ ರೀತಿ ದ್ವಿಚಿ ಸಂಸ್ಕರಿಸಿದ ಕಡಿಮೆ ಆಗುತ್ತೆ. ಇನ್ನು ಸತ್ತು ನಾವು ಹೇಳಿದ್ವಲ್ಲ ಜಿಂಕ್ ಬಹಳ ಪ್ರಮುಖ ಪಾತ್ರ ವಹಿಸಿದ್ದೆ. ಹಾರ್ಮೋನ್ಗಳ ಉತ್ಪತ್ತಿ ಅಂತಂದ್ರೆ ಏನಂತಂದ್ರೆ ವಿವಿಧ ಹಾರ್ಮೋನ್ಗಳು ಅಂತ ನಾವು ಹೇಳಿದ್ವಿ ನಾವು, ಈಗ ಆಕ್ಸಿಜನ್ಸ್ ಆಗಿರ್ಬೋದು, ಜಿಬ್ಬರ್ಲಿನ್ಸ್, ಸೈಟೋಕೈನಿನ್, ಅಬ್ಸಿಸಿಕ್ ಆಸಿಡ್, ಇತ್ಲಿನ್ ಅಂತ. ಅದೇ ರೀತಿ ಆಕ್ಸಿಜನ್ ಅನ್ನ ಉತ್ಪತ್ತಿ ಆಗ್ಲಿ ಈ ಒಂದು ಸತ್ತು ಇತ್ತೆಲ್ಲ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಅದೇ ರೀತಿ ಪತ್ರ ಹರಿತು ದ್ಯುತಿ ಸರ್ವಸಸ್ಯ ಕ್ರಿಯೆಯಲ್ಲಿ, ಇದರಿಂದ ಏನಪ್ಪಾ ಅಂತಂದ್ರೆ ನ್ಯೂನತೆ ಆಗುತ್ತೆ, ಪೋಷಕಾಂಶಗಳ ಕೊರತೆಯಿಂದ ಅಂತಂದಾಗ ಸಸ್ಯಗಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಂತಾರೆ, ಬೆಳವಣಿಗೆ ಕಡಿಮೆ ಆಗ್ಬಿಡತ್ತೆ, ಸೆಲ್ ಡಿವಿಜನ್ ಅಂಡ್ ಎಲಾಂಗೇಷನ್ ಕಡಿಮೆ ಆಗುತ್ತೆ. ಅದೇ ರೀತಿ ಏನಂದ್ರೆ ಸಸ್ಯಗಳು ಗಿಡ್ಡದಾಗಿ ಆಗ್ಬಿಡುತ್ತೆ. ಆದರೆ ಗಿಣ್ಣುಗಳು ಅಂತಂದ್ರೆ ಏನಿರ್ತಾವಲ್ಲ, ಒಂದು ಗಿಣ್ಣಿಂದ ಇನ್ನೊಂದು ಗಿಡ್ ನಾವು ಇಂಟರ್ನೋಡಲ್ ಎಲಾಂಗೇಷನ್ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಅವಾಗ ಏನಂತಂದ್ರೆ ಗಿಡ್ಡದಾಗುತ್ತೆ, ಮತ್ತೆ ನರಗಳ ಮಧ್ಯೆ ಏನಾಗುತ್ತೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ, ಇಂಟರ್ನಲ್ ಕ್ಲೋರಾಸಿಸ್. ಮತ್ತೆ ನೆಕ್ಸ್ಟ್ ಈಸ್ ಮಾಲ್ಬಿಡಮ್ ಅಂತ ನಾವು ಹೇಳ್ತೀವಿ. ಮಾಲ್ಬಿಡಮ್ ನಲ್ಲಿ ಏನಂತಂದ್ರೆ ಇದು ದ್ವಿದಳ ಧಾನ್ಯಗಳಿಗೆ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸುತ್ತೆ. ಅದರಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ನಾವು ನೋಡುಲೇಷನ್ ಗಂಟುಗಳು ಅಂತಂದ್ ಹೇಳ್ತೇವೆ ನೋಡಿ, ಈಗ ಏನಂತಾರೆ ಶೇಂಗಾದಲ್ಲಿ ಆಗಿರ್ಬೋದು, ತೊಗರಿ ಒಳಗಾಗಿರ್ಬೋದು, ನೀವು ಕಿತ್ತಿವಿ ಅಂತಂದ್ರೆ ಏನಂತಾರೆ ಗಂಟುಗಳಿಗೆ. ಅದು ಆಗ್ಲಿಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಎಂಜೈಮ್ಸ್ ನೈಟ್ರೋಜಿನೇಸ್ ಅಂತ ಒಂದು ಕಿಣ್ವ ಉತ್ಪತ್ತಿ ಆಗುತ್ತೆ, ಇದೆ ಅಂತಂದ್ರೆ ಮಾಲಿಬ್ಡಮ್. ಅವಾಗ ಏನಾಗುತ್ತೆ ಅಂದ್ರೆ ಅದು ಜಾಸ್ತಿ ಆದಾಗ ಮಾಲಿಬ್ಡಮ್ ಚೆನ್ನಾಗಿತ್ತು ಅಂತಂದಾಗ ಈ ಗಾಳಿಯಲ್ಲಿ ಇರ್ತಕ್ಕಂತ ನಾವೇನ್ ಹೇಳ್ತೇವೆ ಸಾರಜನಕ, 78% ಸಾರಜನಕ ಇರುತ್ತೆ ಗಾಳಿಯಲ್ಲಿ, ಅದನ್ನ ಯಾವ್ದಂತಂದ್ರೆ ದ್ವಿದಳ ಧಾನ್ಯಗಳು ಅಷ್ಟೇನೆ ಅವು ಹಿರಿಕೊಂಡು ಏನ್ ಮಾಡ್ತವೆ ಅಂತಂದ್ರೆ ಅದನ್ನ ಉಪಯೋಗ ತಗೊಳ್ತೇವೆ. ಈ ಒಂದು ಮಾಲಿಬ್ಡಮ್ ಚೆನ್ನಾಗಿತ್ತು ಅಂತಂದ್ರೆ ಈ ಒಂದು ಬಯಾಲಜಿಕಲ್ ನೈಟ್ರೋಜನ್ ಫಿಕ್ಸೇಷನ್ ಅಂತ ನಾವ್ ಹೇಳ್ತೇವೆ ಜಾಸ್ತಿ ಆಗಿದೆ. ಯಾಕಂತಂದ್ರೆ ಆ ಒಂದು ನೈಟ್ರೋಜನೈಸ್ ಎಂಜೈಮ್ ಏನ್ ಮಾಡ್ತೈತೆ ಅಂತ ಜಾಸ್ತಿ ಗಾಳಿಯಲ್ಲಿ ಇರ್ತಕ್ಕಂತ ಒಂದು ಸಾರಜನಕ ಉಪಯೋಗ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ಲೋರಿನ್ ಏನಪ್ಪಾ ಅಂತಂದ್ರೆ ಇದು ಕೂಡ ದ್ಯುತಿ ಸಂಸ್ಲೇಷಣ ಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಚಟುವಟಿಕೆಯನ್ನು ವಹಿಸುತ್ತೆ. ಮತ್ತೆ ಏನಂದ್ರೆ ನೀರಿನ ಪ್ರಮಾಣ ಚೆನ್ನಾಗಿ ಹಿಡಿದುಕೊಂಡಿಟ್ಟುಕೊಳ್ಳುತ್ತೆ. ಮತ್ತೆ ಅದೇ ರೀತಿ ಕಡಿಮೆ ಆತಂತಂದ್ರೆ ಕ್ಲೋರೆಟಿಕ್ ಬಣ್ಣದ ಎಲೆಗಳು ಗೋಚರಿಸುವ ನಾವ್ ಹೇಳಿದ ಸತ್ತಂತ ಒಂದು ಕೋಶಗಳು ಜಾಸ್ತಿ ಆಗ್ತವೆ ಮತ್ತೆ ದ್ವಿತೀಯ ಸಂಸ್ಲೇಷಣ ಕ್ರಿಯೆ ಕಡಿಮೆ ಆಗುತ್ತೆ. ಕೊನೆಯದಾಗಿ ನಾವು ಹೇಳಬೇಕಂತ ನಿಕೆಲ್, ನಾವು ಏನು ಕೊನೆಯದಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ನಿಕೆಲ್. ನಿಕೆಲ್ ಇದು ಏನಪ್ಪಾ ಅಂತಂದ್ರೆ ಇದನ್ನ ಸಸ್ಯಗಳಲ್ಲಿ ಒಂದು ಎಂಜೈಮ್ ಅಂತ ಬರುತ್ತೆ. ಯೂರಿಯಾ ಎಂಜೈಮ್ ಇದ್ದಾಗ ಏನಾಗತ್ತೆ ಅಂದ್ರೆ ಆ ಯೂರಿಯಾ ಎಂಜೈಮ್ ಅದು ಕಿಣ್ವದು, ಅದೇನಾಗತ್ತೆ ಅಂದ್ರೆ ನಾವೇನು ಯೂರಿಯಾ ಹಾಕ್ತದವಲ್ಲ ಆ ಯೂರಿಯಾ ಏನಾಗ್ಬೇಕಂತಾರೆ ಕನ್ವರ್ಟ್ ಆಗ್ಬೋದು ಅಮೋನಿಯಾ ಮತ್ತೆ ಕಾರ್ಬನ್ ಡೈಆಕ್ಸೈಡ್. ಆ ಯೂರಿಯಾ ಎಂಜೈಮ್ ಏನ್ ಮಾಡ್ತೈತೆ ಅಂದ್ರೆ ಈ ಸಸ್ಯಗಳಲ್ಲಿ ಆ ಟಾಕ್ಸಿಕ್ ಆಗಲ್ಲದೆ ನೋಡಿಕೊಳ್ಳುತ್ತೆ. ಅವಾಗ ನೀವೇನಾದ್ರೂ ನಿಕೆಲ್ದು ಪ್ರಮಾಣ ಕಡಿಮೆ ಆದಾಗ ಏನಂತೆ ಯೂರಿಯೇಜ್ ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಆದರೆ ಸದ್ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ ಯೂರಿಯಾನ. ಇದಿಷ್ಟು ನಾವು ಇಲ್ಲಿ ತನಕ ನಾವು ಚರ್ಚೆ ಮಾಡಿದ್ದೇನಂತಂದ್ರೆ ವಿವಿಧ ಪೋಷಕಾಂಶಗಳು ಯಾವ ರೀತಿ ಇರುತ್ತೆ, ಸಮಗ್ರ ಪೋಷಕಾಂಶಗಳು ಯಾವ ರೀತಿ ಮಾಡಬೇಕು, ಮತ್ತೆ ರೈತರು ಯಾವ ರೀತಿಯಾದ ಒಂದು ಪ್ರತಿಯೊಂದು ಪೋಷಕಾಂಶಗಳ ಕೊರತೆಯನ್ನು ಗೋಚರಿಸಿದಾಗ ಮೊದಲ ಹಂತದಲ್ಲೇನೆ ಅದನ್ನ ಏನ್ ಮಾಡ್ಬೇಕಂದ್ರೆ ತಡೆಗಟ್ಟಬೇಕು. ಮತ್ತೆ ಪ್ರತಿಯೊಂದು ಪೋಷಕಾಂಶಗಳನ್ನು ಹಾಕೋದ್ರ ಜೊತೆಗೆ ಏನಂತಂದ್ರೆ ಹೆಚ್ಚಿಗೆ ಹಾಕಕ್ ಹೋಗಬಾರ್ದು. ಅದನ್ನ ಹಾಕಿದ್ಮೇಲೆ ಏನಂತಂದ್ರೆ ಮತ್ತೆ ನೀರಿನ ನಿರ್ವಹಣೆಯನ್ನು ಕೂಡ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇವೆಲ್ಲವನ್ನು ಚೆನ್ನಾಗಿ ನಾವೇನಾದರೂ ಸಮಗ್ರ ಪೋಷಕಾಂಶಗಳನ್ನು ಮಾಡೋದ್ರಿಂದ ಹೆಚ್ಚಿನ ಇಳುವರಿನೂ ಮಾಡಬಹುದು. ಈ ಒಂದು ವಾತಾವರಣದಲ್ಲಿ ಏನಂತಂದ್ರೆ ನಾವು ಪೊಲ್ಯೂಷನ್ ಕೂಡ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ನಾನು ಈ ಸಮಗ್ರ ಪೋಷಕಾಂಶದ ಬಗ್ಗೆ ನನಗೆ ತಿಳಿದಂತ ಒಂದು ಮಾಹಿತಿಯನ್ನು ರೈತರಿಗೆ ಒದಿಸಕ್ಕೆ ಖುಷಿ ಆಗ್ತಾ ಇದೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ನಾನು ಏನ್ ಹೇಳದಂತ ಅಂತಿಮವಾಗಿ ಹೇಳಬೇಕು ಅಂತಂದ್ರೆ ರೈತರಿಗೆ ಒಂದೇ ಒಂದು ಹೇಳದಂತಂದ್ರೆ ಕೊಟ್ಟಿಗೆ ಗೊಬ್ಬರ ಒಟ್ಟು ಜಾಸ್ತಿ ಹಾಕಿ ಎಲ್ಲಾದ್ರೂ ನಾನು ಏನ್ ಹೇಳಿದ್ನಲ್ಲ ನಮಗೆ ಮೊಟ್ಟ ಮೊದಲನೇದಾಗಿ ಹೇಳ್ಬಿಟ್ಟೆ ಅಂತಂದ್ರೆ ಸಮಗ್ರ ಪೋಷಕಗಳು ಸಾವಯವ ಗೊಬ್ಬರ ಆಗದಾಗಿರ್ಬೋದು, ಜೈವಿಕ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಬೆಳೆ ಅವಶೇಷಗಳಾಗಿರ್ಬೋದು, ಮತ್ತೆ ಬೆಳೆ ಬದಲಾವಣೆ ಕೂಡ ಇಂಪಾರ್ಟೆಂಟ್. ಅದೆಲ್ಲ ಆದ್ಮೇಲೆ ನೀವು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿ ಉಪಯೋಗ ಮಾಡಿ ಒಂದೇ ಇದನ್ನ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಮ ಮಣ್ಣಿನಲ್ಲಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮಗಳ ಮೇಲೂ ಪರಿಣಾಮ ಬೀರುತ್ತೆ. ಮತ್ತೆ ಬೆಳೆಯಲ್ಲಿ ಏನಾಗತ್ತೆ ಅಂತಂದ್ರೆ ನಾವು ಹೆಚ್ಚಿನ ಆದಾಯ ತಗೊಳಕ್ಕೂ ಆಗಲ್ಲ. ಹಾಗಾಗಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಪ್ರತಿಯೊಬ್ಬರು ಕೂಡ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಡಾಕ್ಟರ್? ನಮ್ಮ ಒಂದು ದೂರವಾಣಿ ಸಂಖ್ಯೆ ಮುಖಾಂತರ ಆದರೂ ನೀವು ಮಾಡಬಹುದು. 988-0-95-0-932. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 988-0-95-0-932 ಈ ಒಂದು ದೂರವಾಣಿ ಸಂಖ್ಯೆ ಮುಖಾಂತರ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಒಳ್ಳೆಯದು ಡಾಕ್ಟರ್ ಪ್ರಕಾಶ್ ಕೋಳೇರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೆ ಕೂಡ ಧನ್ಯವಾದಗಳು ಸರ್. ಇದುವರೆಗೆ ಹಿಂಗಾರು ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಕೋಳೇರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ರಾಸಾಯನಿಕ ರಹಿತ ಮಾರ್ಗಗಳು ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎಚ್ ಪವಿತ್ರ ಅವರೊಂದಿಗಿನ ಸಂದರ್ಶನವನ್ನ ಪ್ರಸಾರ ಮಾಡಲಾಗುವುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳು, ಹಾಗೇನೆ ತೆಂಗಿನ ಬೆಳೆಯಲ್ಲಿ ರೂಗೋ ಸುರುಳಿಯಾಕಾರದ ಬಿಳಿ ನೊಣದ ನಿಯಂತ್ರಣದ ಮುಂಜಾಗ್ರತಾ ಕ್ರಮಗಳು, ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ತೆಂಗಿನಲ್ಲಿ ಕಾಣಿಸಿಕೊಳ್ಳುವ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ವಿಚಾರಗಳನ್ನು ನೋಡೋದಾದರೆ ಈ ರೋಗದ ಪ್ರಮುಖ ಲಕ್ಷಣಗಳು ಹೀಗಿವೆ. ಈ ಕೀಟವು ಎಲೆಯ ಕೆಳಭಾಗದಲ್ಲಿ ನೂಲಿನ ಗೂಡನ್ನ ನೇಯ್ದು ಎಲೆಗಳ ಪತ್ರಹರಿತನ್ನ ತಿನ್ನೋದ್ರಿಂದ ಗರಿಗಳ ಮೇಲೆ ಒಣಹುಲ್ಲಿನ ಬಣ್ಣದ ಮಚ್ಚೆಗಳು ಉಂಟಾಗುತ್ತವೆ. ಹಾನಿಗೊಳಗಾದ ಎಲೆಯ ಭಾಗವು ಸುಟ್ಟಂತೆ ಕಾಣಿಸಿಕೊಳ್ಳುತ್ತೆ. ಇದರ ಹಾವಳಿ ಎಲ್ಲಾ ವಯಸ್ಸಿನ ಮರಗಳಲ್ಲೂ ಕಂಡುಬರುತ್ತದೆ, ಹಾಗೇನೆ ಬೇಸಿಗೆ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳು ಏನು ನೋಡಿದಾಗ, ತೀವ್ರವಾಗಿ ಬಾಧಿಸಿದ ಮರಗಳಲ್ಲಿ ಹುಳದ ಬಲೆ ಇರುವ ಹೊರವರ್ತುಲದ 3-4 ಗರಿಗಳನ್ನು ಕಡಿದು ಸುಟ್ಟಾಕಬೇಕು. 20 ಗೋನಿಯೋಜಸ್ ಪರತಂತ್ರ ಜೀವಿಗಳನ್ನು ಪ್ರತಿ ಮರಕ್ಕೆ 15 ದಿನಗಳಿಗೆ ಒಮ್ಮೆ 4 ಬಾರಿ ಬಿಡಬೇಕಾಗುತ್ತೆ. 5% ಅಜಾಡಿರೆಕ್ಟಿನ್ ಇರುವ ಬೇವಿನ ಎಣ್ಣೆಯನ್ನು ಪ್ರತಿ ಲೀಟರ್ ನೀರಿಗೆ 1.5 ಮಿಲಿ ಲೀಟರ್ ಅನ್ನು ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಸಿಂಪರಣೆ ಮಾಡಬಹುದಾದ ಮರಗಳಿಗೆ 0.1 ಮಿಲಿ ಲೀಟರ್ ಕ್ಲೋರಾಮ್ ತಿಲಿ ನೀಲಿಪ್ರೋನ್ ಅಥವಾ 1 ಮಿಲಿ ಲೀಟರ್ ಡೈಕ್ಲೋರಾವಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಸೇರಿಸಿ ಗರಿಗಳಿಗೆ ಸಿಂಪರಣೆಯನ್ನ ಮಾಡಬೇಕು. 7.5 ಮಿಲಿ ಲೀಟರ್ ಅಜಾಡಿರೆಕ್ಟಿನ್ ಇದನ್ನು 7.5 ಮಿಲಿ ಲೀಟರ್ ನೀರಿನಲ್ಲಿ ಸೇರಿಸಿ ಪ್ರತಿ ಗಿಡಕ್ಕೆ ವರ್ಷದಲ್ಲಿ 3 ಬಾರಿ ಅಂತಂದರೆ ಜನವರಿ, ಏಪ್ರಿಲ್ ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೇರಿನ ಮೂಲಕ ಉಪಚಾರವನ್ನು ಮಾಡಬೇಕು. ಮರಗಳಿಗೆ ಚೇತರಿಸಿಕೊಳ್ಳಲು ಉತ್ತಮವಾದ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೇನೆ ಶಿಫಾರಸು ಮಾಡಿದ ಸಾವಯವ ಇಲ್ಲವೇ ಜೈವಿಕ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಗೇನೆ ಟ್ರೈಕೋಡರ್ಮಾ ಜೀವಾಣುವನ್ನು ಒದಗಿಸಬೇಕಾಗುತ್ತೆ. ಗೋನಿಯೋಜಸ್ ಪರತಂತ್ರ ಜೀವಿಗಳನ್ನು ತೋಟಗಾರಿಕೆ ಇಲಾಖೆಯಿಂದ ಉಚಿತವಾಗಿ ನೀಡಲಾಗುತ್ತೆ. ರೈತರು ಇದನ್ನು ಪಡೆದುಕೊಂಡು ತಮ್ಮ ತೋಟದಲ್ಲಿರುವ ತೆಂಗಿನ ಮರಗಳಿಗೆ ಬಿಡೋದ್ರಿಂದ ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳುವಿನ ನಿರ್ವಹಣೆಯನ್ನ ಮಾಡಬಹುದು. ರೈತ ಬಾಂಧವರೇ, ತೆಂಗಿನಲ್ಲಿ ಕಂಡುಬರುವ ಕಪ್ಪು ತಲೆ ಹುಳುವಿನ ನಿರ್ವಹಣಾ ಕ್ರಮಗಳ ಕುರಿತಂತೆ ವಿಚಾರಗಳನ್ನ ಗಮನಿಸಿದ್ರಲ್ಲ, ಈಗ ಕೇಳೋಣ ರೂಗೋಸ್ ಸುರುಳಿಯಾಕಾರದ ಬಿಳಿ ನೊಣದ ನಿಯಂತ್ರಣ ಕ್ರಮಗಳ ಕುರಿತಂತೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂಥೇಳಿ. ಈ ರೋಗದ ಪ್ರಮುಖ ಲಕ್ಷಣಗಳು ಹೀಗಿದೆ. ಮರಿಗಳು ಹಾಗೂ ಪ್ರೌಢ ಕೀಟಗಳು ಸತತವಾಗಿ ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುತ್ತವೆ. ಆದ್ದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಮುದುರಿಕೊಳ್ತವೆ. ಹಾಗೇನೆ ಕ್ರಮೇಣವಾಗಿ ಒಣಗಲು ಪ್ರಾರಂಭವನ್ನ ಮಾಡುತ್ತವೆ. ಕೀಟಗಳು ಸಿಹಿಯಾದ ಜೇನಿನ ಪ್ರಮಾಣವನ್ನು ವಿಸರ್ಜನೆ ಮಾಡೋದ್ರಿಂದ ಬೂದು ಬಣ್ಣದ ಶಿಲೀಂಧ್ರ ಬೆಳೆದು ಎಲೆಗಳು ಕಪ್ಪು ಬಣ್ಣಕ್ಕೆ ತಿರುಗೋದ್ರಿಂದ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆಯಾಗುತ್ತೆ. ಈ ಕೀಟದ ನಿಯಂತ್ರಣಕ್ಕಾಗಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ, ಕೀಟಬಾಧೆಗೆ ಒಳಪಟ್ಟ ಗಿಡಗಳ ಎಲೆಗಳನ್ನು ಕಿತ್ತು ತೆಗೆದುಹಾಕಬೇಕಾಗುತ್ತೆ. ಚಿಕ್ಕ ತೆಂಗಿನ ಗಿಡಗಳ ಎಲೆಗಳ ಮೇಲೆ 1% ಸ್ಟ್ರಾಚ್ ಅಥವಾ ಗಂಜಿ ತಿಳಿಯನ್ನ ಸಿಂಪರಣೆಯನ್ನ ಮಾಡಬೇಕು. ಹಳದಿ ಬಣ್ಣದ ಬಲೆಗಳು ಅಥವಾ ಹಳದಿ ಬಣ್ಣದ ಡ್ರಾಯಿಂಗ್ ಪೇಪರ್ಗೆ ಹರಳೆಣ್ಣೆ ಹಚ್ಚಿ ಅಲ್ಲಲ್ಲಿ ತೋಟದಲ್ಲಿ ನೇತುಹಾಕಬೇಕಾಗುತ್ತೆ. ಹಳದಿ ಬಣ್ಣವು ಕೀಟಗಳನ್ನು ಆಕರ್ಷಣೆ ಮಾಡೋದ್ರಿಂದ ಕೀಟಗಳು ಬಲೆಗಳಿಗೆ ಅಂಟಿಕೊಳ್ಳುತ್ತವೆ. ರೂಗೋಸ್ ಕೀಟಬಾಧೆಯನ್ನು ನಿಯಂತ್ರಿಸಲು 0.5% ಬೇವಿನ ಎಣ್ಣೆಯನ್ನು ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಯಾವುದೇ ಕೀಟನಾಶಕಗಳನ್ನು ಸಿಂಪಡಿಸದೆ ಪರಾವಲಂಬಿ ಕೀಟಗಳ ವೃದ್ಧಿಗೆ ಪ್ರೋತ್ಸಾಹವನ್ನ ಮಾಡಬಹುದು. ಎನ್ಕಾರ್ಸಿಯಾ ಗ್ವಾಡೆಲೋಪೆ ಅಥವಾ ಎನ್ಕಾರ್ಸಿಯಾ ಡಿಸ್ಪಾರ್ಸಾ ಎಂಬ ಎರಡು ಪರಾವಲಂಬಿ ಕೀಟಗಳು ಬಿಳಿ ನೊಣದ ಮೊಟ್ಟೆಗಳನ್ನು ತಿಂದು ಬದುಕೋದ್ರಿಂದ ಈ ಕೀಟಗಳ ಸಂತತಿ ಬೆಳೆಯುವಂತೆ ಮಾಡಬೇಕಾಗಿರೋದ್ರಿಂದ ಕೀಟನಾಶಕಗಳ ಬಳಕೆಯನ್ನ ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ತೋಟದ ಪರಿಸರದಲ್ಲಿ ಕಪ್ಪು ಶಿಲೀಂಧ್ರವನ್ನು ಭಕ್ಷಿಸುವ ಜೀರುಂಡೆಗಳನ್ನು ಸಂರಕ್ಷಣೆಯನ್ನ ಮಾಡಬೇಕು. ಮರಗಳಿಗೆ ಚೇತರಿಸಿಕೊಳ್ಳಲು ಉತ್ತಮವಾದ ಬೇಸಾಯ ಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೇನೆ ಶಿಫಾರಸು ಮಾಡಿದ ಪ್ರಮಾಣ